ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಕಳೆದ ಶನಿವಾರ ಶ್ರೀರಾಮಕೃಷ್ಣರು ತಿಟ್ಟೆ ಗುಂಡಿಗೆ ಬಟಾಣಿ ಕಾಡು ಬಿದ್ದರೆ ಅಲ್ಲೂ ಅದು ಬಟಾಣಿ ಗಿಡವಾಗಿಯೇ ಹುಟ್ಟುತ್ತದೆ. ಆ ಗಿಡದ ಬಟಾಣಿ ಕಾಡು ಎಷ್ಟೋ ಉಪಯೋಗಕ್ಕೆ ಬರುತ್ತವೆ. ಬಟಾಣಿ ತಿಟ್ಟೆ ಗುಂಡಿಗೆ ಬಿದ್ದು ಬಿಟ್ಟುದ್ರಿಂದ ಅದು ಅಲ್ಲಿ ಬೇರೆ ಗಿಡವಾಗಿ ಹುಟ್ಟಿದೆ ಅಂತನ್ನುವ ಮಾತನ್ನ ಹೇಳಿದ್ರು ರಾಘವನ ಸಂಬಂಧವಾಗಿ. ರಾಘವ ಅಂತಂದ್ರೆ ಶ್ರೀಕೃಷ್ಣನ ನಿತ್ಯ ಸಂಗಾತಿ. ಹಿಂದೆ ಗೋಕುಲದಲ್ಲಿ ಕೃಷ್ಣನೊಂದಿಗೆ ಆಟವಾಡಿಕೊಂಡಿದ್ದವನು ಅವನು ಇಂದು ರಾಮಕೃಷ್ಣನ ಬಳಿಗೆ ಬಂದಿದ್ದಾನೆ ಈ ಅವತಾರದಲ್ಲಿ. ಅಂದ್ರೆ ಅವನು ನಿತ್ಯ ಸಿದ್ಧ. ಅವನು ಬಟಾಣಿ ಕಾಳು ಬಿದ್ದಿದೆ ಗೊಬ್ಬರದಲ್ಲಿ ತಿಪ್ಪೆ ಗುಂಡಿಯಲ್ಲಿ. ಅಂದ್ರೇನು ಈ ಪ್ರಪಂಚದಲ್ಲಿ ಅಂತ ಅರ್ಥ. ಈ ಪ್ರಪಂಚದಲ್ಲಿ ಗೃಹಸ್ಥರ ಮನೆಯಲ್ಲಿ, ಇವರು ಗೃಹಸ್ಥರು ಅಂತ ಹೇಳಿದ ತಕ್ಷಣ ತಿಪ್ಪೆ ಗುಂಡಿ ಅಂತ ಹೇಳ್ಬಿಡೋಣ, ಆ ಅರ್ಥ ಅಲ್ಲ. ಸಾಂಸಾರಿಕತೆ ಪ್ರಾಪಂಚಿಕತೆ ಅನ್ನೋದನ್ನ ತಿಪ್ಪೆಗುಂಡಿ ಅಂತ ಇವರು ಸೂಚಿಸಿದ್ದಾರೆ. ಸತ್ಸಂಸ್ಕಾರ ಇರತಕ್ಕಂಥವರು ಬಟಾಣಿ. ಜೀವ ಈ ಶರೀರದೊಂದಿಗೆ ಜನ್ಮ ತಾಳಲೇಬೇಕು. ಈ ಪ್ರಪಂಚದಲ್ಲಿ ಬರಬೇಕಾದ್ರೆ ಈ ಶರೀರವೇ ಆಗಬೇಕು. ಮತ್ತು ಎರಡು ಶರೀರಗಳ ಸಮ್ಮಿಲನದಿಂದ ಹೊರಬರಬೇಕು. ಆದರೆ ಅಂತಸ್ತತ್ವ, ಅಂತರಂಗದಲ್ಲಿರುವಂತಹ ನಿಜವಾದ ವ್ಯಕ್ತಿ ಯಾರಿದ್ದಾನೋ ಅವನು ಬೇರೆ. ಅವನ ಸಂಸ್ಕಾರ ಶ್ರೇಷ್ಠ ಸಂಸ್ಕಾರವಾಗಿದ್ದ ಪಕ್ಷದಲ್ಲಿ ಅವನು ಯಾವುದೇ ಸಾಮಾನ್ಯ ವಾತಾವರಣದಲ್ಲಿ, ಕಲುಷಿತ ವಾತಾವರಣದಲ್ಲಿ ಹುಟ್ಟಿದರೂ ಕೂಡ ಅವನು ಸತ್ಪುರುಷನಾಗಿಯೇ ಬೆಳೆದುವುದು. ಆದ್ರಿಂದ ಅಂತಸತ್ವ ಇದು ಬಹಳ ಮುಖ್ಯ. ಸುತ್ತಮುತ್ತಲ ವಾತಾವರಣ ಬಹಳ ಪರಮ ಪವಿತ್ರವಾಗಿ ಇರಲೇಬೇಕು ಅನ್ನುವ ನಿಯಮ ಏನೂ ಇಲ್ಲ, ಇರುವುದಕ್ಕೆ ಸಾಧ್ಯವೂ ಇಲ್ಲ. ಪ್ರಪಂಚ ಅಂದ ಮೇಲೆ ಪ್ರಾಪಂಚಿಕತೆಯ ಎಲ್ಲ ಅಂಶಗಳು ಇಲ್ಲಿ ಇದ್ದೇ ಇರುತ್ತವೆ. ಅದರಿಂದಾಗಿ ಎಲ್ಲ ಕೆಟ್ಟೋಗ್ಬಿಡುತ್ತಲ್ಲ ಅಂತ ಅನ್ನುವ ದಿಗಿಲಿಗೆ ಅವಕಾಶವೇ ಇಲ್ಲ. ಶ್ರೀರಾಮಕೃಷ್ಣ ಈ ಮಾತನ್ನು ನಾವು ಗಮನಿಸಿದಾಗ ಕೋಗಿಲೆ ಮೊಟ್ಟೆ ಇಡೋದು ಕಾಗೆಯ ಗೂಡಿನಲ್ಲಿ ಅಂತಲೋ ಒಂದು ಪ್ರತೀತಿ ಇದೆ. ಪ್ರತೀತಿ ಅಲ್ಲ ಅದು, ಇವತ್ತಿಗೂ ಅದೇ ಪ್ರೀತಿ. ಕೋಗಿಲೆ ಸ್ವಲ್ಪ ಸೋಮಾರಿ ಸ್ವಭಾವದ್ದು, ಅದಕ್ಕೆ ಮೊಟ್ಟೆಗೆ ಶಾಖ ಕೊಟ್ಟು ಮರಿ ಮಾಡಿ ಬೆಳೆಸುವಷ್ಟು ತಾಳ್ಮೆ ಇಲ್ಲ. ಸ್ವಚ್ಛಂದವಾಗಿ ಅದು ತಾನು ಮೊಟ್ಟೆ ಇರುವಂತಹ ಒಂದು ವ್ಯವಸ್ಥೆ. ಕಾಗೆ ಗೂಡು ಕಟ್ಟಿ ಮೊಟ್ಟೆ ಇಟ್ಟರೆ ಈ ಕೋಗಿಲೆಗಳು, ಒಂದು ಕೋಗಿಲೆ ಅಲ್ಲೆಲ್ಲ ದೂರದಲ್ಲಿ ನಿಂತು, ಗಂಡು ಕೋಗಿಲೆ ದೂರದಲ್ಲಿ ನಿಂತು ಈ ಮೊಟ್ಟೆಯ ಜೊತೆಯಲ್ಲಿರ್ತಕ್ಕಂತಹ ಕಾಗೆಯನ್ನ ಆಕರ್ಷಿಸುತ್ತದೆ. ಅಂದ್ರೆ ತೊಂದರೆ ಕೊಡೋದು ಬಂದಾಗ ಈ ಕಾಗೆ ಅದನ್ನು ಓಡಿಸ್ಬೇಕಾಗುತ್ತಲ್ಲ, ಹಾಗೆ ಅದು ಓಡಿಸ್ಕೊಂಡು ಹೋಗುತ್ತೆ. ಹಾಗೆ ಓಡ್ಕೊಂಡು ಹೋದಾಗ ಇಲ್ಲಿ ಹೊಟ್ಟೆ ಮಾತ್ರ ಇರುತ್ತೆ, ಬೇರೆ ಯಾವ ಕಾಗೆಗಳು ಇಲ್ಲ. ಆ ಕಾಗೆ ಏನ್ ಮಾಡಬೇಕಾಗಿತ್ತು, ಅದು ಬುದ್ಧಿವಂತ ಪಕ್ಷಿಯೇ, ಇನ್ನೊಂದು ಕಾಗೆ ನಾನು ಬಿಟ್ಟು ಹೋಗಬೇಕಾಗಿತ್ತು. ಆದ್ರೆ ಆ ಕಾಗೆ ಇನ್ನೆಲ್ಲೋ ಆಹಾರ ತರುತ್ತೋ ಇನ್ನೆಲ್ಲೋ ಹೊರಟೋಗ್ಬಿಟ್ಟಿರುತ್ತೆ. ಇದು ಈ ಕೋಗಿಲೆ ನಡ್ಕೊಂಡು ಹೊರಟೋಗ್ಬಿಟ್ಟಿರುತ್ತೆ. ಆಗ ಈ ಹೆಣ್ಣು ಕೋಗಿಲೆ ಬಂದ್ಬಿಟ್ಟು ಆ ಕಾಗೆಯ ಮೊಟ್ಟೆಗಳು ಎರಡನ್ನು ಕೂಡ ಕೆಳಗಡೆ ಎತ್ತಿಬಿಟ್ಟು ತಾನು ಮೊಟ್ಟೆ ಇಟ್ಬಿಟ್ಟು ಹೊರಟು ಹೋಗ್ಬಿಡುತ್ತೆ. ಆ ಕೋಗಿಲೆ ಹೀಗೆ ಮೋಸ ಮಾಡ್ತಾ ಅಚ್ಕೊಂಡು ಹೋಗುವಂತೆ ಮಾಡಿದ್ರೆ, ತನ್ನನ್ನು ಅಚ್ಕೊಂಡು ಬರುವಂತೆ ಮಾಡಿದ್ರೆ ಆಮೇಲೆ ಅದು ಹೊರಟೋಗ್ಬಿಡುತ್ತೆ. ಈ ಹೆಣ್ಣು ಕಾಗೆ ಮತ್ತೆ ಬಂದು ತನ್ನ ಗೋಡದಲ್ಲಿ ಮೊಟ್ಟೆ ಮೇಲೆ ಕುಳಿತುಕೊಳ್ಳುತ್ತದೆ. ಪುನಃ ಬಂದಾಗ ಮೊಟ್ಟೆ ಪಾಡಿ ಮೊಟ್ಟೆ ಇದೆ. ಯಥಾ ಪ್ರಕಾರ ಪ್ರತಿದಿನ ಶಾಖ ಕೊಟ್ಟು ಮರಿ ಮಾಡಿ ಆ ಮರಿ ಕೂಡ ದೊಡ್ಡದಾಗ್ತ ಬಣ್ಣ ಕೂಡ ಕಪ್ಪು, ಕೋಗಿಲೆ ಬಣ್ಣನೂ ಕಪ್ಪು, ಕಾಗೆ ಬಣ್ಣನೂ ಕಪ್ಪು, ಕೂಗುವಾಗ ಮಾತ್ರ ವ್ಯತ್ಯಾಸ. ಈಗ ಅದು ಮರಿಯಾಗಿ ಕರಿ ಬಣ್ಣದಲ್ಲೇ ಬೆಳಕೊಂಡು ಬರ್ತಾ ಇದ್ರೆ ಕಾಗೆ ತಿಳ್ಕೊಳ್ಳುತ್ತೆ, ನನ್ನ ಮರಿ ಬಹಳ ಚೆನ್ನಾಗಿ ಬೆಳ್ಕೊಂಡು ಬರ್ತಾ ಇದೆ, ನನ್ನ ಮರಿ ನನ್ನ ಮರಿ ನನ್ನ ಮರಿ ಅಂತ. ಅದು ಯಾವ ತರ ಹೇಳುತ್ತೋ ಗೊತ್ತಿಲ್ಲ, ನಾನಂತೂ ಈ ತರ ಹೇಳಿದೆ. ಇನ್ನೇನು ತನ್ನ ಮರಿಗೆ ರೆಕ್ಕೆ ಪುಕ್ಕ ಚೆನ್ನಾಗಿ ಬಲಿಯಿತು ಅನ್ನೋ ಹೊತ್ತಿಗೆ ಮೆಲ್ಲಗೆ ಈ ಕೋಗಿಲ ಮರಿ ಕೂಗೋದಕ್ಕೆ ಶುರು ಮಾಡ್ತದೆ. ಆದರೂ ಕೂಡ ಸ್ವಲ್ಪ ಒಡತ್ಲು ಸ್ವರ ಇರ್ತದೆ, ಅದಕ್ಕೆ ಸರಿಯಾದ ಸ್ವರ ಬರೋದು ಆಮೇಲೆ ಗಂಧದ ಹಣ್ಣು ಇತ್ಯಾದಿ ಹಣ್ಣುಗಳೆಲ್ಲ ತಿಂದ ಮೇಲೆ. ಆ ಮರಿಗಳು ಕೋಗಿಲ ಮರಿಗಳು ಹೊರಗೆ ಬರುತ್ತವೆ. ಹೊರಗೆ ಬರೋ ಹೊತ್ತಿಗೆ ಅವುಗಳಿಗೆ ಗೊತ್ತಾಗುತ್ತೆ ತಾವು ಕಾಗೆಗಳ ಜೊತೆಯಲ್ಲಿದ್ದೇವೆ ಅಂತ. ಸ್ವಭಾವ ಒಳಗಡೆ ಅಂತಸತ್ವ ಕೋಗಿಲೆಯ ಸತ್ವ ಅಲ್ವೇ ಅದು, ಆದ್ರಿಂದ ಕಾಗೆಗಳೊಂದಿಗೆ ಅದಕ್ಕೆ ಹೊಂದಿಕೆ ಆಗುದಿಲ್ಲ. ಯಾಕೋ ಸರು ಬರ್ತಾ ಇಲ್ಲ ಇದು, ಒರಟುತನ ನಮ್ಮ ತಾಯಿಗೆ, ಈ ತಾಯಿ ನಮ್ಮ ತಾಯಿ ಇರ್ಲಿಕ್ಕಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಓಡೋಗೋದು ಪ್ರಯತ್ನ ಪಡುತ್ತವೆ ಅವು, ಓಡೋಗೋದು ಪ್ರಯತ್ನ ಪಟ್ಟಾಗ ಈ ತಾಯಿ ಕಟ್ಟುತ್ತ ಕಾಗೆ ಇದೆಯಲ್ಲ, ಅಯ್ಯೋ ನಮ್ಮರಿಗೂ ಓಡೋಗ್ತಾ ಇದೆ ಅಂತ, ಬೇರೆ ಯಾವ್ದಾದ್ರು ಪಕ್ಷಿಗಳು ಬಂದು ತೊಂದರೆ ಕೊಟ್ಟಾಗ ಅಂತ ರಕ್ಷಣೆ ಮಾಡೋದಕ್ಕೆ ಓಡುತ್ತೆ. ಅದು ಇನ್ನೂ ತಪ್ಸ್ಕೊಂಡು ಹೊರಡುತ್ತವೆ, ಕೊನೆಗೂ ತಪ್ಸ್ಕೊಂಡು ಹೊರಟೋಗ್ಬಿಡುತ್ತವೆ. ಎಷ್ಟೇ ಬಾ ಬಾ ಅಂತ ಕರೆದ್ರು ಕೂಡ ಅವು ಬರೋದಿಲ್ಲ, ಹೀಗೆ ಕಾಗೆ ಬ್ರಹ್ಮ ಹೋಗ್ಬಿಡುತ್ತವೆ. ಹಾಗೆ ಸತ್ಸಂಸ್ಕಾರ ಇರತಕ್ಕಂತಹ ವ್ಯಕ್ತಿಗಳೇ ಕೋಗಿಲ ಮರಿಗಳು. ಈ ಪ್ರಾಪಂಚಿಕ ತಾಯಿ ತಂದೆಯರ ಉದರದಲ್ಲಿ ಅಂದ್ರೆ ಈಗ ಉದಾಹರಣೆ ಮಾತ್ರ ತಗೋಬೇಕು, ಅದನ್ನ ಕಾಗೆ ಬರ್ತಿಡ್ಬೇಕೀಗ. ಯಾಕೆಂದ್ರೆ ಈಗ ಬಾಕಿಗಳು ತಂದೆ ತಾಯಿಗಳಲ್ಲ, ಅದನ್ನ ಬರ್ತಿಡ್ಬೇಕು. ಅಂತೂ ಕೋಗಿಲೆ ಮಾತ್ರ ಪ್ರಾಯ ಪ್ರಬುದ್ಧ ಆಗುತ್ತಲೇ ಅವಳು ತಮ್ಮ ಜಾಗ ನೋಡಿಕೊಂಡು ಬಂದ್ಬಿಡುತ್ತವೆ. ಇಲ್ಲಿ ಆ ಕಾಲ ಶ್ರೀರಾಮಕೃಷ್ಣ ಬಳಿಗೆ ಬಂದಿದ್ದಾನೆ, ತನ್ನ ತಂದೆ ತಾಯಿಗಳನ್ನೆಲ್ಲ ಬಿಟ್ಟರು. ಅಂತಸತ್ವ ಅವರನ್ನು ಮತ್ತೆ ಸಂತನನ್ನಾಗಿ ಮಾಡೋದಕ್ಕೆ ಸಿದ್ಧವಾಗಿದೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಆ ಮಾತನ್ನು ಹೇಳಿದ್ರು. ಬಳಿಕ ಇನ್ನೊಂದು ಮಾತು ಹೇಳಿದ್ರು, ಆಹಾ ದಾಖಲ ಈಗ ಎಂತ ಗುಣಶಾಲಿ ಆಗಿಬಿಟ್ಟಿದ್ದಾನೆ ಆತ, ಹಾಗೆ ಯಾಕೆ ಆಗಬಾರ್ದು? ಸುವರ್ಣ ಗಡ್ಡೆ ಒಳ್ಳೇದಾಗಿದ್ರೆ ಅದರ ಬಳಕೆಯೂ ಒಳ್ಳೇದಾಗಿರ್ತದೆ ಅಂತ ಅಂದ್ಬಿಟ್ಟು ಆ ಮಾತು ಕೇಳಿದಾಗ ಅಲ್ಲಿರ್ತಕ್ಕಂಥವರೆಲ್ಲ ನಕ್ಕರು ಅಂತ ಬರೀತಾನೆ ಮಾಷ ಮಾಷಿಯ. ತಂದೆಯಂತೆ ಮಗ ಅಂದ್ಬಿಟ್ಟು ಮೊದಲು ತಿಪ್ಪೆಗೊಂಡಿ ಅಂದ್ರು, ಈಗ ಸುವರ್ಣಗಡ್ಡೆ ಅಂದ್ರು. ಸುವರ್ಣಗಡ್ಡೆ ಚೆನ್ನಾಗಿದ್ರೆ ಅದರ ಮೊಳಕೆ ಕೂಡ ಚೆನ್ನಾಗಿರುತ್ತೆ, ಅಂದ್ರೆ ತಂದೆ ತಾಯಿಗಳು ಚೆನ್ನಾಗಿದ್ರೆ ಅವರು ಆದ್ರ ಅವರ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ. ತಂದೆಯಂತೆ ಮಗ ಅಂತ ಅಂದ್ಬಿಟ್ರು. ಇದನ್ನೆಲ್ಲ ನಾವು ಸಾಕಷ್ಟು ಆಳವಾಗಿ ಆಲೋಚನೆ ಮಾಡಬೇಕಾದಂತಹದ್ದಿದೆ. ಯಾವ ರೀತಿಯಲ್ಲಿ ಆಲೋಚನೆ ಮಾಡಬೇಕು? ಆಗಲೇ ನಾನು ಹೇಳಿದಂತೆ ಸಂಸ್ಕಾರ ಸಂಸ್ಕಾರ ಸತ್ಸಂಸ್ಕಾರ ದುಸ್ಸಂಸ್ಕಾರ ದುರ್ಭಾವನೆ, ದುರ್ಭಾಷೆ, ದುಷ್ಟಕೃತಿ ಇವುಗಳ ಮೂಲಕ ದುಸ್ಸಂಸ್ಕಾರ. ಸದ್ಭಾವನೆ, ಸದ್ವಾಕ್ಯ, ಸತ್ಕೃತಿ ಇವುಗಳ ಮೂಲಕ ಸುಸಂಸ್ಕಾರ. ಸುಸಂಸ್ಕಾರದಿಂದ ಶ್ರೇಷ್ಠ ತತ್ವದೆಡೆಗೆ ಮಾನಸಿಕ ಪಯಣ, ಮನಸ್ಸು ಪಯಣ ಮಾಡುತ್ತದೆ. ಮನಸ್ಸು ಶ್ರೇಷ್ಠ ತತ್ವಗಳ ಕಡೆಗೆ, ಶ್ರೇಷ್ಠ ತತ್ವ ಪರಮಾತ್ಮ ಒಬ್ಬನೇ, ಪರಮಾತ್ಮನ ಕಡೆಗೆ ಮಾತ್ರವೇ ಅದು ಜಿಗಿಯುವುದಕ್ಕೆ ಇಷ್ಟಪಡುತ್ತದೆ. ದುಷ್ಟ ಸಂಸ್ಕಾರ ಈ ಪ್ರಪಂಚದಲ್ಲಿ ಇಟ್ಕೊಂಡು ಎಷ್ಟು ಇನ್ನಷ್ಟು ಚೇಷ್ಟೆ ಮಾಡಬಹುದು ಅದನ್ನು ಮಾಡ್ತಾ ಆನಂದವಾಗಿರುತ್ತೆ. ಶ್ರೀರಾಮಕೃಷ್ಣ ಹೇಳಿದಂತಹ ಮಾತನ್ನ ಈ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಯಾರ್ಯಾರು ಭಗವದ್ ವಿಚಾರವನ್ನ ಮಾಡ್ತಾ ಇರ್ತಾರೋ, ಎಷ್ಟೇ ಕಷ್ಟ ಬರಲಿ ಭಗವದ್ ವಿಚಾರವನ್ನೇ ಮಾಡ್ತಾ ಇರ್ತಾರೋ, ಎಷ್ಟೇ ಕಷ್ಟ ಸಿಕ್ಕಾಕೊಳ್ಳಿ ಸದಾಚಾರದಲ್ಲಿ ಇರ್ತಾರೋ, ಅವರೆಲ್ಲ ಹಿಂದಿನ ಜನ್ಮದ ಸಂಸ್ಕಾರಗಳ ಬಲ ಉಳ್ಳವರು. ಆ ಬಲ ಅವರನ್ನ ತಮ್ಮ ಗತ್ತು ಬಿಟ್ಟು ನಡೆದುಕೊಳ್ಳೋದಕ್ಕೆ ಬಿಡದೇ ಇಲ್ಲ. ಹೈದರಾಬಾದ್ನ ನಿಜಾಮನ ಅರಮನೆಗೆ ಒಂದ್ಸತಿ ಬೆಂಕಿ ಬಿತ್ತಂತೆ. ಅವನಿಗೆ ಹಲವಾರು ಅರಮನೆ ಇರುತ್ತೆ, ಅದರಲ್ಲಿ ಯಾವುದೋ ಒಂದಕ್ಕೆ ಬೆಂಕಿ ಬಿದ್ದಾಗ ವರ್ತಮಾನ ಹೋಯಿತು, ಮಹಾರಾಜ ನಿಮ್ಮ ಒಂದು ಅರಮನೆಗೆ ಬೆಂಕಿ. ಹಾಗೇನು ನಾವು ಕೂಡ ನೋಡಲು ಬರುತ್ತೇವೆ ಅಂತ ಸಿಂಹಾಸನದಿಂದ ರಾಜಗಾಂಭೀರ್ಯದಿಂದ ನಡ್ಕೊಂಡು ಹೋಗ್ತಾ ಇದ್ರೆ ಅವನ ಮಂತ್ರಿಗಳೆಲ್ಲ ಹೇಳಿದಂತೆ, ಸ್ವಾಮಿ ಬೆಂಕಿ ಬಿದ್ದಿದೆ, ಬೇಕೇಗೆ ಹೋಗೋಣ. ಏನಯ್ಯ ನೀನು ಹೇಳುತ್ತಿರುವುದು, ಅರಮನೆಯನ್ನು ನಾನು ಇನ್ನು ನಾಲ್ಕು ಬೇಕಾದರೂ ಕಟ್ಟಿಸಬಲ್ಲೆ, ಅದು ಮೊನ್ನೆ ತಾನೇ ನಿರ್ಮಾಣಗೊಂಡಿತ್ತು. ಆದರೆ ನಮ್ಮ ರಾಜಗಾಂಭೀರ್ಯ ಹೇಳ್ತಕ್ಕಂಥದ್ದು ನಮ್ಮ ವಂಶ ಪಾರಂಪರ್ಯದಿಂದ ಬಂದಂತಹದ್ದು, ಈ ಗಾಂಭೀರ್ಯವನ್ನು ಬಿಟ್ಟು ನಾನು ಚೆನ್ನಾಗಿ ನಡೆಯಲೇ ಅಂತ ಗಂಭೀರವಾಗಿಯೇ ಹೋದಂತೆ. ಆ ಬಗೆಯ ಒಂದು ಸಂಸ್ಕಾರ ದೃಢವಾಗಿತ್ತು ಅಂತಂದ್ರೆ ಎಂತಹ ಸಟ್ಟ ಕಾರ್ಪಣ್ಯಗಳು, ವಿರುದ್ಧ ಪರಿಸರಗಳು ಒದಗಿದರೂ ಕೂಡ ತನ್ನ ಧ್ಯೇಯದಿಂದ ಅವನು ಕೆಲಸುವುದಿಲ್ಲ, ತನ್ನ ಸದಾಚಾರದಿಂದ ಅವನು ಕೆಲಸುವುದಿಲ್ಲ. ಸತ್ಯ ಹರಿಶ್ಚಂದ್ರನೇ ಅದಕ್ಕೆ ಸಾಕ್ಷಿ. ಸತ್ಯ ಹೇಳುವುದರಿಂದ ತನ್ನ ಧರ್ಮವನ್ನಾಗಿ, ವ್ರತವನ್ನಾಗಿ, ಜೀವನವನ್ನಾಗಿ ಮಾಡಿಕೊಂಡದ್ರಿಂದ ಕೊನೆಯಲ್ಲಿ ತನ್ನ ವಂಶವೇ ನಾಶವಾಗಿ ತನ್ನ ಪ್ರಾಣವು ಹಾನಿಗೆ ಗುರಿಯಾದರೂ ಕೂಡ ಸತ್ಯ ಹೇಳುವುದನ್ನು ಬಿಡದೆ ಇವತ್ತಿಗೂ ಕೂಡ ಅವನು ಸತ್ಯವಂತನಾಗಿ ಉಳಿದಿದ್ದಾನೆ. ಇದು ಆ ಬಲವತ್ತರವಾದಂತಹ ಸಂಸ್ಕಾರದ ಪ್ರಭಾವ. ಈಗ ಶ್ರೀರಾಮಕೃಷ್ಣ ಆ ಮಾತನ್ನು ಹೇಳಿ ಹೇಳಿ ಅತ್ತ ಕಡೆ ಗಮನ ಕೊಟ್ಟಾಗ ಇತ್ತ ಕಡೆ ಮಾಸ್ಟರ್ ಮಹಾಶಯ ಏಕಾಂತದಲ್ಲಿ ಗಿರೀಂದ್ರ ಅಂತನ್ನುವ ಭಕ್ತರೊಬ್ಬರಿಗೆ ಹೇಳ್ತಾರೆ, ಭಗವಂತನ ಸಾಕಾರ ನಿರಾಕಾರದ ಸಂಬಂಧವಾಗಿ ಇವರು ಎಷ್ಟು ಚೆನ್ನಾಗಿ ಇವತ್ತು ತಿಳಿಸಿದ್ರು. ವೈಷ್ಣವರು ಭಗವಂತ ಕೇವಲ ಸಾಕಾರ ಅಂತಲೇ ಹೇಳ್ತಾರೆ ಅಂತ ಕಾಣ್ತದೆ ಅಂತ ಮಾಸ್ಟರ್ ಮಹಾಶಯ ಹೇಳಿದ. ಇದು ಯಾಕಕ್ಕೆ ಬಂತಿದ್ದಕ್ಕಿದ್ದಂತೆ ಅಂತಂದ್ರೆ ಕಳೆದ ಶನಿವಾರವನ್ನು ನೆನಪು ಮಾಡ್ಕೊಳ್ಬೇಕು. ಕಳೆದ ಶನಿವಾರದಲ್ಲಿ ಆ ಮಾತು ಬಂದಿತ್ತು. ಶ್ರೀರಾಮಕೃಷ್ಣ ಆ ಸಾಕಾರ ನಿರಾಕಾರದ ಕುರಿತಾಗಿ ಒಳ್ಳೊಳ್ಳೆ ಉದಾಹರಣೆ ಕೊಟ್ಟರೆ ಹೇಳಿದ್ರು. ಅದು ಅವನಿಗೆ ಬಹಳ ಇಷ್ಟ ಆಗಿತ್ತು ಮಾಸ್ಟರ್ ಮಹಾಶಯನಿಗೆ. ನಿರಾಕಾರ ಸ್ವರೂಪಿಯಾದ ಪರಮಾತ್ಮ ಸಾಕಾರ ಹೇಗಾಗ್ತಾನೆ? ನಿರಾಕಾರದ ನೀರು ಗಡ್ಡೆ ಕಟ್ಟಿ ಹೇಗೆ ಆಕಾರ ಕಾಣ್ತದೋ ಆ ರೀತಿಯಲ್ಲಿ ಪರಮಾತ್ಮ ನಿರಾಕಾರನಾಗಿದ್ರು ಕೂಡ ಆಕಾರ ಕಾಣ್ತಾನೆ ಅಂತಕ್ಕಂಥ ಉದಾಹರಣೆ ಕೊಟ್ಟು ಹೇಳಿದ್ರಲ್ಲ, ಆ ಉದಾಹರಣೆಯನ್ನು ಮೆಚ್ಚಿಕೊಂಡು ಮಾಸ್ಟರ್ ಮಹಾಶಯ ಆ ರೀತಿ ಹೇಳ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಅದರ ಬಗ್ಗೆ ತಿಳಿಸಿದ್ರಲ್ಲ ಅಂತ. ಆಗ ಗಿರೀಂದ್ರ ಹೇಳ್ತಾನೆ, ಹಾಗೆ ಅಂತ ಕಾಣ್ತದೆ. ಅಂದ್ರೆ ಯಾವ ಮಾತಿದೆ ಅಂತಂದ್ರೆ, ಈ ವೈಷ್ಣವರು ಭಗವಂತ ಕೇವಲ ಸಾಕಾರ ಅಂತಲೇ ಹೇಳ್ತಾರೆ ಅಂತ ಕಾಣ್ತದೆ ಅಂತ ಮಾಸ್ಟರ್ ಮಹಾಶಯ ಹೇಳಿದ್ದಕ್ಕೆ ಗಿರೀಂದ್ರ ಹೇಳುದು ಹಾಗೆ ಅಂತ ಕಾಣ್ತದೆ. ಅವರು ಒಂದೇ ಸ್ವರದವರು, ಈ ಒಂದೇ ಸ್ವರದವರು ಅಂತಕ್ಕಂಥ ಮಾತು ಶ್ರೀರಾಮಕೃಷ್ಣ ಸ್ವರ. ಅದು ಶ್ರೀರಾಮಕೃಷ್ಣ ಹೇಳ್ತಾರೆ, ಅವರು ಹಲವಾರು ಬಗೆಯ ಧರ್ಮಗಳನ್ನ ಪಾಲಿಸಿದ್ದಕ್ಕೆ ಆ ವೈಷ್ಣವ ಧರ್ಮದಲ್ಲೂ ಕೂಡ ವಿವಿಧ ಭಾವಗಳಲ್ಲಿ ಸಾಧನೆ ಮಾಡಿದ್ದೆ ಅದಕ್ಕೆ ಅಂತನ್ನುವ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ. ನಾನು ಒಂದೇ ಸ್ವರವನ್ನು ಬಾಧಿಸುವವನಲ್ಲ, ವಾದ್ಯದಲ್ಲಿ ಒಂದೇ ಸ್ವರವನ್ನು ಬಾಧಿಸುವವನಲ್ಲ, ಅಷ್ಟೇ ಬಾಧಿಸ್ತಕ್ಕಂಥವನ್ನಲ್ಲ, ವಿವಿಧ ರಾಗ ರಾಗಿಣಿಗಳನ್ನ ಬಾಧಿಸ್ತಕ್ಕಂಥವನು ನಾನು ಅಂತ. ಎಲ್ಲರಾಗೂ ಆನಂದವನ್ನು ಕೊಡುವಂತೆ ಎಲ್ಲ ಧರ್ಮಗಳು ಕೂಡ ನಮಗೆ ಆನಂದವನ್ನು ಕೊಡುತ್ತೆ ಅಂತನ್ನುವ ಮಾತನ್ನು ಹೇಳಿದ್ರಲ್ಲ, ಆ ಮಾತನ್ನ ಉದರಿಸಿ ಹೇಳ್ತಾನ ಅವನು, ಅವರೆಲ್ಲ ಒಂದೇ ಸ್ವರದವರು ಅಂತ. ಅಂದ್ರೆ ದೇವರು ಬೇರೆ, ನಾನು ಬೇರೆ, ನಾವು ಎಲ್ಲೆಂದಿಗೂ ಬೇರೆ ಬೇರೆ, ನಾವು ಅವ್ರಿಗೆ ನಮಸ್ಕಾರ ಮಾಡ್ತಾ ಇರಬೇಕು, ಅವ್ರ ನಮಸ್ಕಾರ ಸ್ವೀಕಾರ ಮಾಡ್ತಾ ಇರಬೇಕು, ಈ ತರ ಬೇರೆ ಬೇರೆ ಹೆಸರಿಸುತ್ತಾರೆ. ದೇವರಿಗೆ ಆಕಾರ ಇದೆ ಅಷ್ಟೇ, ನಿರಾಕಾರ ಇದೆ ಅಂತ ಹೇಳಿದ್ರು ಅವರು ಒಪ್ಪದೇ ಇಲ್ಲ. ಅವರು ಒಂದೇ ಮಾತು, ಒಂದೇ ಸ್ವರ, ಅದನ್ನು ಹೇಳ್ತಾನೆ ಅವನು. ಮಾಸ್ಟರ್ ಮಾಷಿಯ ಹಾಗೆ ಹೇಳ್ತಾನೆ, ಭಗವಂತ ನಿತ್ಯ ಸಾಕಾರ ಅಂತ ಹೇಳಿದ್ರಲ್ಲ, ಅದು ನಿಮ್ಗೆ ಅರ್ಥ ಆಯ್ತೆ, ಆ ಸ್ಫಟಿಕದ ವಿಷಯ ಅದು ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ಭಗವಂತ ನಿತ್ಯ ಸಾಕಾರನೂ ಆಗಿದ್ದಾನೆ ಅಂತ ಅನ್ನೋದಕ್ಕೆ ಉದಾಹರಣೆ ಕೊಟ್ಟ, ಆ ಹಿಮ ಪ್ರದೇಶದಲ್ಲಿ ಕೆಲವು ಪ್ರದೇಶದಲ್ಲಿ ಕಟ್ಟಿದ ಗಡ್ಡೆ ಕರಗುವುದೇ ಇಲ್ಲ, ಅದು ಸ್ಫಟಿಕ ರೂಪದಲ್ಲಿ ಗಟ್ಟಿಯಾಗಿರುತ್ತದೆ, ಮತ್ತೆ ಅದು ನೀರಾಗುವುದಿಲ್ಲ, ನಿರಾಕಾರವಾಗುವುದಿಲ್ಲ ಅಂತನ್ನುವ ಉದಾಹರಣೆ ಕೊಟ್ಟು, ಪರಮಾತ್ಮನ ಹಲವಾರು ಲೋಕಗಳಲ್ಲಿ ಕೂಡ ಕೆಲವು ಲೋಕಗಳಲ್ಲಿ ಅವನು ಶಾಶ್ವತವಾಗಿ ಇರ್ತಾನೆ, ಶಾಶ್ವತವಾಗಿ ಗಟ್ಟಿಯಾಗಿ ಇರ್ತಾನೆ, ಘನೀಭೂತವಾಗಿರ್ತಾನೆ ಅನ್ನುವ ಮಾತನ್ನು ಹೇಳಿದ್ರಲ್ಲ, ಅದ್ಯಾತಕ್ಕೂ ನನಗೆ ಅರ್ಥವಾಗಲಿಲ್ಲ ಅಂತ ಅಂದ್ಬಿಟ್ಟ ಮಾತು ಮಾಷೆ. ಯಾತಕ್ಕೆ ಅಂತ ಹೇಳಿದ್ರೆ, ಇವನು ಬ್ರಾಹ್ಮ ಸಮಾಜದಲ್ಲಿ ಸ್ವಲ್ಪ ತರಬೇತಿ ಹೊಂದಿದವನು, ಮೊದಲಿಂದಲೂ ಕೂಡ ಅವನು ನಿರಾಕಾರದಲ್ಲೇ ನೆಲೆನಿಂತವನಾದ್ರಿಂದ ಪುನಃ ಅದು ಶಾಶ್ವತವಾಗಿ ಗಟ್ಟಿಯಾಗಿರುವುದು ಒಂದು ದಿವಸ ಅದು ಕರಿಗೆ ಹೋಗ್ಬೇಕು, ಅದು ಅವನ ಸಂತೋಷ. ಈ ಕೈ ಹೋಗದೇ ಇಲ್ಲ, ಅದು ಗಟ್ಟಿಯಾಗೇ ಇರುತ್ತೆ ಅಂತ ಹೇಳಿದ್ರೆ ಹೇಗದು ಅಂತ ಅಲ್ಲಿ ಅವನು ತೊಡಕು ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಆ ಮಾತನ್ನು ಕೇಳಿದ್ರೆ ಆ ಹೊತ್ತಿಗೆ ಶ್ರೀರಾಮಕೃಷ್ಣ ಅವರ ಮಾತನ್ನು ಕೇಳಿಸ್ಕೊಂಡು, ಏನ್ ಸಮಾಚಾರ, ಏನ್ ಮಾತಾಡ್ಕೊತಾ ಇದ್ದೀರಿ? ಆಗ ಮಾಸ್ಟರ್ ಮತ್ತು ಆ ಗಿರೀಂದ್ರ ನಕ್ಕು ಸುಮ್ಮನಾಗ್ಬಿಟ್ರಂತ ಬರೀತಾನೆ ಮಾಸ್ಟರ್ ಮಾಷಿಯ. ತಾವು ಇಂಥದ್ದೊಂದು ಮಾತಾಡಿದ್ವು, ಅದಕ್ಕೆ ಉತ್ತರ ಬೇಕಾಗಿತ್ತು ಅಂತ ಹೇಳ್ಬೋದಾಗಿತ್ತು, ಹೇಳಿದ್ರೆ ನಮಗೂ ಸ್ವಲ್ಪ ಅನುಕೂಲ ಆಗ್ತಾ ಇತ್ತು, ಶ್ರೀರಾಮಕೃಷ್ಣ ಏನು ಹೇಳಿದ್ರು ಅಂತ ತಿಳ್ಕೊಳ್ಳೋದಕ್ಕೆ ಅನುಕೂಲವಾಗಿತ್ತು. ಆದ್ರೆ ಅವನು ಕೇಳಲೇ ಇಲ್ಲ. ನಮ್ಮದು ಇಂಥದ್ದು ನಡೆಯಿರುಂಟು, ಅದೇನು ಮಾತಾಡ್ತಾ ಇದ್ದೀನಿ ಅಂತ ದೊಡ್ಡವರನ್ನ ಬಗ್ಗೆ ಕೇಳಿದ್ರೆ, ತಾವು ಮಾತಾಡಿದ ಹೇಳೋದಕ್ಕೆ ಏನೋ ಒಂದ್ ಬಗ್ಗೆ ಸಂಕೋಚ, ಏನೋ ಒಂದ್ ಬಗ್ಗೆ ಹೆದರಿಕೆ ಆಗಿ ಅಲ್ಲೇ ಮಜಿ ಮಜಿನ ಕುಸುಮಿತ್ತು. ಇಲ್ಲಿ ಅವರು ಕೂಡ ಹಾಗೇ ಮಾಡಿಬಿಟ್ರು. ಇದಕ್ಕೇನು ಹೇಳುದು ನಾವು, ಈಗೇನು ಹೇಳಿ ಅಂದ್ರೆ ಪ್ರಯೋಜನ? ಅವರಿದ್ದಾಗ ಹಾಗೆ ಮಾಡಿದ್ರೆ, ನಾವು ಮಾಡಿದ್ರೆ, ಅವ್ರಿಗೆ ಹೇಳಿದ್ರೆ ಅಂತೂ ಆ ವಿಷಯ ಅಲ್ಲಿಗೆ ನಿಂತಿತ್ತು. ಈಗ ಅಪರಾಧವಾಗಿದೆ, ಭಕ್ತರು ಪಂಚವಟಿಯಲ್ಲಿ ಹಾಡ್ತಾ ಇದ್ದಾರೆ, ಇದು ಶ್ರೀರಾಮಕೃಷ್ಣದ ಜನ್ಮದಿನೋತ್ಸವ ನಡೀತಾ ಇರುವುದನ್ನು ನಾನು ನೆನಪಿಟ್ಕೊಂಡಿರ್ಬೇಕು. ಪಂಚವಟಿಯಲ್ಲಿ ಹಾಡ್ತಾ ಇದ್ದಾರೆ ಭಕ್ತರೆಲ್ಲ ಸೇರಿಕೊಂಡು, ಪರಮಹಂಸರು ಕೂಡ ಅವರೊಡನೆ ಸೇರಿ ಹಾಡಲು ಆರಂಭಿಸಿದ್ದಾರೆ. ಎಲ್ಲರೂ ಕೂಡಿ ಭಗವತಿಯ ಸಂಬಂಧವಾಗಿ ಹಾಡ್ತಾ ಇದ್ದಾರೆ. ಶ್ರೀ ಘನಶ್ಯಾಮಯ ಚರಣ ಆಕಾಶದಿ ಗಾಳಿ ಪಟದ ತೆರದಿ ಹಾರುತ್ತಿರುವ ಮನ ದುರಿತ ಕಲುಷಗಳ ಬಿರುಗಾಳಿಯ ಸರದಿ ಬೀಸಿ ಪಟವ ಈ ತಿರೆಗೆ ತಳ್ಳಿತು. ತಿರೆ ಅಂದ್ರೆ ಭೂಮಿ. ಬೀಸಿ ಪಟವ ಗಾಳಿ ಪಟವ ಈ ತಿರೆಗೆ ತಳ್ಳಿತು, ಮತ್ತೆ ಏರದಂತೆ ಆರಿದಂತಹ ಗಾಳಿ ಪಟ ಬಿದ್ದೋಗಿದೆ ಭೂಮಿಗೆ, ಮತ್ತೆ ಏರದಂತೆ ಸತಿ ಸುತ ವ್ಯಾಮೋಹದ ಮಾಯೆಗೆ ಸಿಕ್ಕಿ ಸರಿಯುವಂತೆ. ಮನದ ಪಟದ ಅಜ್ಞಾನ ಮುಂಡವೇ ಮುರಿಯಲು ಇಡೆಗೆ ಬಿತ್ತು, ಶ್ರದ್ಧೆಯ ಸೂತ್ರವು ಹಿಡಿದಿದ್ದರು ಪಟ ಅರಿವದ್ದದಿ ನಮೆದಾಯಿತು. ನಮೆಯೋದು ಅಂತಂದ್ರೆ ನೋವನ್ನು ಅನುಭವಿಸೋದು, ಮತ್ತೆ ಮತ್ತೆ ನೋವನ್ನು ಅನುಭವಿಸೋದು. ಇಂಥ ಪಟವ ನಾ ಆರಾಧಕ್ಕೆ ಬಿಡದಿದ್ದರೆ ಒಳಿತಾಗಿ ಎಂದು ನುಡಿವನು ಈ ನರೇಶ ಚಂದ್ರನು ನೋವಿನಲ್ಲಿ ನನೆದು. ಇಂಥ ಪಟವನ್ನ ಆ ರಾಟಕ್ಕೆ ಬಿಡದಿದ್ದರೆ ಒಳಿತಾಗಿತ್ತು ಎಂದು ನುಡಿವನು ಈ ನರೇಶ ಚಂದ್ರನು ನೋವಿನಲ್ಲಿ ನನೆದು. ಕಮಲ ಮಧುಪಾನದ ಹೋಗದೆ ನೋವಿನಲ್ಲಿ ಹೋಗದೆ ಆನಂದ ಸಿಂಧುವಿನಲ್ಲಿ ನಿರುತ್ತೇನು ತಿರುವನು ಭಕ್ತ ಕಮಲ ಕಾಂತನು ಸಾಗುತ್ತಿರುವುದು ಚಿತ್ತಭಂಗ ಚಿತ್ತ ನಮ್ಮ ಮನಸ್ಸು ಭೃಂಗದ ಉಪಾಧಿಯಲ್ಲಿ ಅದು ಕಾಡಿಯ ಪದಕಮಲದತ್ತ ಸಾಗುತ್ತಾ ಇದೆ ಅಂತ ಈ ಹಾಡಿನ ಅರ್ಥ. ನಮ್ಮ ಮನಸ್ಸಲ್ಲ ಈ ಹಾಡನ್ನು ಬರೆದಂತಹ ಕಮಲಾಕಾಂತ ಇದ್ದಾರಲ್ಲ ಅವನ ಮನಸ್ಸು. ಕಾಳಿಯ ಪದಕಮಲ ಆ ಪದಕಮಲದಲ್ಲಿರ್ತಕ್ಕಂತಹ ಮಧುವನ್ನು ಹೀರುವುದಕ್ಕಾಗಿ ಧಾವಿಸ್ತಾ ಇದೆ ಅಂತ ಅದ್ಭುತವಾದ ಕಲ್ಪನೆ. ಸಕಲ ವಿಷಯ ಕುಸುಮರಸವು ಎಷ್ಟಾದರೂ ತುಚ್ಛವೆಂದು ತಿಳಿಯಿತು ಎಂದು ಮನಸ್ಸಿಗೆ ತಾಯಿಯ ಕೃಪೆಯಾದಾಗ ವಿಷಯ ಸುಖ ಅಂತೇನಿದೆಯೋ ಅದು ಅತ್ಯಂತ ತುಚ್ಛವಾದದ್ದು. ಯಾತಕ್ಕೆ ಅಂತಂದ್ರೆ ಅದು ಕ್ಷಣಿಕವಾದದ್ದು ಅನ್ನುವ ಕಾರಣದಿಂದ ಮಾತ್ರವೇ ತುಚ್ಛವಾದದ್ದು. ಅಷ್ಟೇ ಅಲ್ಲ, ಒಂದು ಚೂರು ಸುಖಕ್ಕಾಗಿ ಪರ್ವತೋಪಮವಾದಂತಹ ಕಷ್ಟವನ್ನ ಅನುಭವಿಸಕ್ಕೆ ಸಿದ್ಧವಾಗಿರಬೇಕು. ಆದ್ರಿಂದ ಅದು ತುಚ್ಛ. ತಾಯ ಪಾದ ಕಮಲ ನೀಲ, ಮಧು ಕುಡಿಯುವ ಭೃಂಗ ಅದು ನೀಲ. ನೀಲದಲ್ಲಿ ನೀಲ ಸೇರಿ ನೀಲವಾದ ಪರಿಯನು ಕಂಡು ಬೆರಗುವಡುವನು ನಮ್ಮ ಕಮಲಾಕಾಂತನು. ತನ್ನ ಮನಸ್ಸು ಕೂಡ ತಾಯಿಯ ಪಾದ ಕಮಲ ನೀಲ ನೀಲ ಕಮಲದಂತೆಯೇ ಇದೆ ಅಂತನ್ನೋದನ್ನ ಆ ಕಮಲ ಪುಷ್ಪದ ಮೇಲೆ ಕುಳಿತಾಗ ಅರಿತ. ತಂದೆಯಂತೆ ತಂದೆ ತಾಯಿಯಂತೆ ಮಕ್ಕಳು ಅಂತಂದ ಹಾಗೇನೆ ಜಗನ್ಮಾತೆಯ ಮಕ್ಕಳಾದಂತಹ ನಮ್ಮ ಮನಸ್ಸು ಆತ್ಮ ಎಲ್ಲ ಅವಳಂತೆಯೇ. ಅದು ಯಾವಾಗ ಗೊತ್ತಾಗ್ತದೆ? ಅವಳ ಬಳಿಗೆ ಹೋದಾಗ ಮಾತ್ರ. ಅಲ್ಲಿಗೆ ಹೋಗ್ಬೇಕಾದ್ರೆ ಏನ್ ಮಾಡಬೇಕು? ಸುಖ ಬಂತು ಅಂತ ಕುಣಿಬಾರದು, ದುಃಖ ಬಂತು ಅಂತ ಕುಗ್ಗಬಾರದು. ಇದೊಂದು ಬಹಳ ಅದ್ಭುತವಾದಂತಹ ಸೂಚನೆಯನ್ನು ಕೊಡ್ತಾನೆ ಕಮಲಾಂತ ಅಂತ. ತಾಯಿಯ ಪಾದ ಕಮಲ ಅದಿರತಕ್ಕಂಥದ್ದು ಮಧುವನ್ನು ಸೂಸ್ತಾ ಇದೆ. ಆ ಮಧು ಅಮೃತೋಪಮವಾದಂತಹ ರುಚಿಯುಳ್ಳದ್ದು. ಒಂದು ಮೇಲೆ ಈ ಪ್ರಾಪಂಚಿಕವಾದ ಸುಖ ದುಃಖಗಳನ್ನು ಕಂಡು ಕುಣಿದಾಗುವುದು ಯಾತಕ್ಕೆ? ಸುಖ ಬಂತು ಅಂತ ಹಿಗ್ಗುವುದು ಯಾತಕ್ಕೆ? ಮರುಕ್ಷಣದಲ್ಲೇ ಈ ದುಃಖ ಅಂತಿರತಕ್ಕಂಥದ್ದು ಅದರೊಂದಿಗೆ ಅಂಟಿಕೊಂಡೇ ಇದೆ. ಈ ಜಗತ್ತು ಅಂತಿರ್ತಕ್ಕಂಥದ್ದು ದ್ವಂದ್ವ ದ್ವಂದ್ವ ದ್ವಂದ್ವ ದ್ವಂದ್ವ ದ್ವಂದ್ವಮಯ. ಅಂದ್ರೇನು? ಎರಡೆರಡು ಇರತಕ್ಕಂಥದ್ದು, ಒಂದೊಂದಲ್ಲವೇ ಅಲ್ಲ. ಹಗಲು ರಾತ್ರಿ, ಸುಖ ದುಃಖ, ಲಾಭ ನಷ್ಟ, ಮಾನ ಅವಮಾನ, ಹಗಲು ರಾತ್ರಿ, ಹುಟ್ಟು ಸಾವು, ಸ್ತ್ರೀ ಪುರುಷ, ಪುರುಷ ಸ್ತ್ರೀ. ಬರೀ ಸ್ತ್ರೀಯರೇ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು, ರಗ್ಲೇನೆ ಇರ್ತಿರ್ಲಿಲ್ಲ. ಅಥವಾ ಬರೀ ಪುರುಷರೇ ಹುಟ್ಟಿದ್ರೆ ಆಗಲೂ ರಗ್ಲೇನೆ ಇರ್ತಿರ್ಲಿಲ್ಲ. ಎಲ್ಲ ಎರಡೆರಡಾಗಿ ಮಾಡಿ ಪರಮಾತ್ಮ ಏನ್ ಮಾಡಿದ್ದಾನೆ? ಕುಣಿಸ್ತಾ ಇದ್ದಾನೆ. ಕುಣಿದಾಡ್ಬೇಡ. ಯೋಗಿಗಳ ಭಕ್ತರ ಸೂಚನೆ ಏನಪ್ಪಾ ಅಂದ್ರೆ ಕುಣಿದಾಡ್ಬೇಡ. ಯದೃಚ್ಛಾಲಾಭ ಸಂತುಷ್ಟನಾಗಿ ದ್ವಂದ್ವ ಅತೀತ ವಿಮತ್ಸರ, ದ್ವಂದ್ವ ಅತೀತ ವಿಮತ್ಸರನಾಗಿರಬೇಕು. ಯಾವುದೇ ಬಗೆಯ ಮತ್ಸರಕ್ಕೂ ಅವಕಾಶ ಕೊಡಬೇಡ. ಮತ್ತೆ ದ್ವಂದ್ವಕ್ಕೆ ಅತೀತನಾಗಿರು. ಸುಖ ಬಂತು ಅಂತ ಕುಣಿಯದೆ ದುಃಖ ಬಂತು ಅಂತ ಕುಗ್ಗದೆ ಇದ್ರೆ ಮಾತ್ರ ಅವನು ಸಮಸ್ಥಿತಿಯಲ್ಲಿದ್ದಾನೆ ಅಂತ. ಸಮತ್ವಂ ಯೋಗ ಉಚ್ಯತೆ ನೋಡಿಯಲ್ಲಿ ಬಂತು. ಬಹಳ ಸುಲಭ ಯೋಗ ಸಿದ್ಧಿ ಆಗ್ಬೇಕಾದ್ರೆ ಬಹಳ ಬಹಳ ಸುಲಭ. ನಾವು ಸುಮ್ಮನೆ ಅದನ್ನು ಕಷ್ಟ ಮಾಡ್ಕೊಂಡಿದ್ದೇವೆ. ಏನು ಸುಲಭ? ಮನಸ್ಸನ್ನ ಸಮವಾಗಿ ಇಟ್ಟರಾಯ್ತು. ಈ ಕ್ಷಣದಲ್ಲಿ ಯೋಗ ಸಿದ್ಧಿ ಆಗ್ತದೆ. ಸಮತ್ವಂ ಯೋಗ ಉಚ್ಯತೆ ಅಷ್ಟೇ ಅಂತ ನಾನು ಹೇಳೋದಕ್ಕೆ ಸುಲಭ, ಕೇಳೋದಕ್ಕೂ ಸುಲಭ. ಆಮೇಲೆ ಆ ಮನಸ್ಸಿನ ಕತೆ, ಅವರವರ ಮನಸ್ಸಿನ ಕತೆ ಅವರವರಿಗೆ ಗೊತ್ತು. ಆದರೆ ತತ್ವ ಇದು. ಸುಖ ದುಃಖಾದಿಗಳಿಂದ ವಿಶೇಷವಾಗಿ ನಾವು ಪ್ರಭಾವಿತರಾಗಬಾರದು, ತನ್ಮೂಲಕ ವಿಚಲಿತರಾಗಬಾರದು. ಹಾಗಾದ್ರೆ ನಮಗೆ ಆಗಲಿ ನಮ್ಮ ಬಂಧು ಬಳಗದವರೇ ಆಗಲಿ ಕಷ್ಟ ಬಂದಾಗ ನಾವು ಸಹಾನುಭೂತಿ ತೋರೋದು ಬೇಡವೇ? ಒಂದೆರಡು ಮೊಸಳೆ ಕಣ್ಣೀರಲ್ಲ ಕಣ್ಣೀರು ಹಾಕುದು ಬೇಡವೇ? ನಿಜ, ಸಹಾನುಭೂತಿ ತೋರಿಸ್ಬೇಕು. ಸಹಾನುಭೂತಿ ತೋರಿಸದೆ ಹೋದ್ರೆ ತಪ್ಪಾಗ್ತದೆ. ನಾನು ಕೂಡ ಈ ಸನ್ಯಾಸ ಭಾವವನ್ನು ವಿಶೇಷವಾಗಿ ಬೆಳೆಸಿಕೊಂಡು ಬೆಳೆಸಿಕೊಂಡು, ಸನ್ಯಾಸ ಭಾವ ಅಂದ್ರೆ ಏನು? ನಿರ್ಲಿಪ್ತ ಸ್ಥಿತಿ. ಇಲ್ಲಿರ್ತಕ್ಕಂತಹ ಸುಖ ದುಃಖಗಳಿಗೆ ಸಮಾನವಾಗಿ ಪ್ರತಿಸ್ಪಂದಿಸದೇ ಇರತಕ್ಕಂತಹ ಸ್ಥಿತಿ. ಇದನ್ನ ವಿಶೇಷವಾಗಿ ಅಭ್ಯಾಸ ಮಾಡಿದ್ರೆ ದುಷ್ಪರಿಣಾಮ ಏನಪ್ಪ ಅಂತಂದ್ರೆ, ಯಾರೋ ಒಬ್ರು ಬಂದು ಹೇಳಿದ್ರು ನಮ್ಮ ಚಿಕ್ಕಪ್ಪ ತೀರ್ಕೊಂಡ್ರು ಅಂತ. ಅವರಿಗೆ ವಯಸ್ಸು 80. ನಾನು ಆ ಹುಟ್ಟು ಸಾವುಗಳನ್ನೆಲ್ಲ ಸಮಾನವಾಗಿ ಅಥವಾ ಏನು ಅಲ್ಲ ಅಂತ ನೋಡಿದ್ದೀರಿ ಭಾವಿಸಿಕೊಂಡು ನನ್ನ ಮನಸ್ಸನ್ನ ಆ ರೀತಿಯಲ್ಲಿ ಅಭ್ಯಾಸಕ್ಕೆ ಗುರಿಪಡಿಸಿದ ಪರಿಣಾಮವಾಗಿ ಓ ಬಹಳ ಒಳ್ಳೆಯದಾಯ್ತದೆ ಹಾಗಾದ್ರೆ ಅಂತಂದ್ಬಿಟ್ಟು ಬಹಳ ಬೇಜಾರು ಮಾಡಿಕೊಟ್ರು ಅವರು. ಅವರಿಗೆ ಬೇಜಾರು ಆಯ್ತು ಅಂತ ಆ ತಕ್ಷಣ ನನಗೆ ಗೊತ್ತಾಗಲಿಲ್ಲ. ಯಾರೋ ಮೂಲಕ ಅದು ನನಗೆ ಕೇಳಿ ಇನ್ನಷ್ಟು ಬಿಟ್ಟ. ಆಗ ನಾನು ಆಲೋಚನೆ ಮಾಡಿದೆ, ಈ ಭಾವವನ್ನೆಲ್ಲ ನಾನು ಅಭ್ಯಾಸ ಮಾಡಿಕೊಳ್ಬೇಕಾದ ಮೊದಲು ಅಳುವವರೊಂದಿಗೆ ಅತ್ತಿದ್ದೆ, ನಂಬುವವರೊಂದಿಗೆ ನಕ್ಕಿದ್ದೆ, ಎಲ್ಲ ಮಾಡಿದ್ದೆ. ಅದೆಲ್ಲ ಸಾಕು ಸಾಕು ಅಂತ ಈ ಬಗೆಯಿಂದ ಅಭ್ಯಾಸ ಮಾಡಿದ್ರೆ ಈ ರೀತಿ ತೊಂದರೆ ಆಯ್ತು. ಆದ್ರಿಂದ ದುಃಖ ಪಡಬೇಕು, ಸಹಾನುಭೂತಿ ತೋರಿಸಬೇಕು, ಆದರೆ ಅದು ಶೋಕಕ್ಕೆ ತಿರುಗಬಾರದು. ಶೋಕ ಬೇರೆ, ದುಃಖ ಬೇರೆ. ದುಃಖ ಇವತ್ತಿದ್ದು ನಾಳೆ ಇಲ್ಲದಂತಾಗ್ಬಿಡ್ತದೆ. ಶೋಕ ಬಹಳ ಕಾಲ ನಿಂತು ನಮ್ಮ ವ್ಯಕ್ತಿತ್ವವನ್ನೇ ಕುಗ್ಗಿಸಿ ಬಿಡುತ್ತದೆ. ಶೋಕದವರೆಗೂ ಹೋಗಬಾರದು. ಪುತ್ರ ಶೋಕ, ಪತಿ ಶೋಕ, ಸತಿ ಶೋಕ, ಭ್ರಾತೃ ಶೋಕ, ಮಾತೃವಿಯೋಗದ ಶೋಕ, ಇವುಗಳೆಲ್ಲ ಶೋಕ ಅಂತ ಕರೆದಿದ್ದಾರೆ. ಹಾಗೆ ಮಾಡ್ತಾ ಇರಲಿಲ್ಲ, ಶೋಕವನ್ನು ಮಾಡ್ತಾ ಇರೋದ್ರಿಂದ ಶೋಕ ಅಂತ ಕರೆದಿದ್ದಾರೆ. ಈ ಬಗ್ಗೆ ಶೋಕ ಅಂತ ಹೇಳ್ತಕ್ಕಂಥದ್ದು ಈ ಜಗತ್ತಿನಲ್ಲಿ ಇದೆ. ಕಾರಣ ಅದು ಅಜ್ಞಾನ. ಆದರೆ ಒಮ್ಮೆಲೆ ಹೋಗೋದಿಲ್ಲ, ಆದ್ರೆ ಹೋಗಿಸಬೇಕು. ಅದಕ್ಕೋಸ್ಕರವೇ ಕಮಲಾಕಾಂತನಂತಹ ಭಕ್ತಾದಿಗಳು ಹೇಳಿದ್ರು, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೂಡ ಹೇಳಿದ, ನಿರ್ದ್ವಂದ್ವನಾಗು, ದ್ವಂದ್ವ ಅತೀತನಾಗು. ಅದು ಯೋಗಕ್ಕೆ ದಾರಿ, ರಹದಾರಿ. ಸತ್ತವರಿಗೆ ಅರ್ಥರೆ, ಇದ್ದವರು ಸಾಯರೆ ಅಂತನೋ ಮಾತನ್ನೆಲ್ಲ. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವನಿಗೆ ಸಾವು ನಿಶ್ಚಿತ, ಇತ್ಯಾದಿ ಮಾತುಗಳನ್ನೆಲ್ಲ ಪ್ರಚಲಿತಗೊಳಿಸ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಆ ಸಂದರ್ಭ ಅವರವರಿಗೆ ಒದಗಿದಾಗ ಶೋಕದಿಂದ ಪಾರಾಗಲಿ, ದುಃಖವಾಗಲಿ, ಚಿಂತೆ ಇಲ್ಲ. ಆದರೆ ಶೋಕದಿಂದ ಅವನು ಪಾರಾಗಲಿ, ಶೋಕ ಸಂತಪ್ತನಾಗದೇ ಇರಲಿ ಅಂತನ್ನುವ ದೃಷ್ಟಿಯಿಂದ ಈ ಬಗೆಯ ತತ್ವ ವಾಕ್ಯಗಳನ್ನೆಲ್ಲ ಬೋಧಿಸ್ತಾ ಇರ್ತಾರೆ. ಮನಸ್ಸನ್ನ ಭಗವದ ಆನಂದವನ್ನು ಅನುಭವಿಸುವುದಕ್ಕೆ ಅಣಿಯಾಗಿಸಬೇಕು. ಈ ಮನಸ್ಸಿನಿಂದ ಭಗವಂತನ ಆನಂದವನ್ನು ಅನುಭವಿಸಬೇಕು. ಸುಮ್ಮನೆ ನಾವು ಗಾಳಿ ಪಡೆದಂತೆ ಹಾರತಾ ಇದ್ರೆ ಜಗನ್ಮಾತೆಯ ಕೈದಲ್ಲಿ ದಾರ ಇರ್ತದೆ. ಆ ದಾರದಲ್ಲಿ ನಾವು ಸಿಕ್ಕಿ ಹಾಕೊಂಡಿದ್ರೆ ಅನಂತವಾದ ಚಿದಾಕಾಶದಲ್ಲಿ ಸ್ವತಂತ್ರವಾಗಿ ಸಂಚರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಬಂಧನದಲ್ಲಿ ಇದ್ದುಕೊಂಡು ಬದುಕುವುದು ಹೇಗಿರುತ್ತೆ, ಪಂಚರದಲ್ಲಿ ಬದುಕುವುದು ಹೇಗಿರುತ್ತದೆ, ಸೆರೆಮನೆಯಲ್ಲಿ ಬದುಕುವುದು ಹೇಗಿರುತ್ತದೆ, ವಿಶಾಲವಾದಂತಹ ಜಗತ್ತಿನಲ್ಲಿ ನಿರಸಿಸಿಕೊಳ್ಳಿರುವುದು ಹೇಗಿರುತ್ತದೆ, ಇದನ್ನೆಲ್ಲ ಆಲೋಚನೆ ಮಾಡಿ ನೋಡಿದಾಗ ಈ ಸುಖ ದುಃಖಾದಿಗಳು ದ್ವಂದ್ವಾದಿಗಳು ನಮ್ಮನ್ನು ಹೇಗೆ ಬಂಧಿಸಿಟ್ಟಿವೆ ಅಂತ ಗೊತ್ತಾಗ್ತದೆ. ಅದರಿಂದ ಪಾರಾಗುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ. ಯಾವಾಗ ನಮಗೆ ಶೋಕ ಇಲ್ಲವೋ ಆಗ ಇವುಗಳನ್ನೆಲ್ಲ ಅಭ್ಯಾಸ ಮಾಡಬೇಕು. ಶೋಕ ತಾಪ ಕೋಪ ಇವುಗಳೆಲ್ಲ ಮುಟ್ಟಿದಾಗ ಈ ತತ್ವಶಾಸ್ತ್ರಗಳು ಅದನ್ನು ಉಪಯೋಗಕ್ಕೆ ಬರೋದಿಲ್ಲ. ಶೋಕದ ಬೇಗೆ ಈ ತತ್ವವನ್ನು ಸುಟ್ಟಾಕ್ಬಿಡ್ತದೆ. ಆದ್ರಿಂದ ಶೋಕ ಇಲ್ಲದಿರುವಾಗಲೇ ಈ ತತ್ವಗಳನ್ನು ಚಿಂತನೆ ಮಾಡಬೇಕು, ಮನಸ್ಸನ್ನು ದೃಢಗೊಳಿಸಿಕೊಂಡಿರಬೇಕು. ಅದಕ್ಕೋಸ್ಕರ ಇಂಥ ಇಂಥ ಹಾಡುಗಳನ್ನೆಲ್ಲ ತಯಾರಿಸಿ ಹಾಡ್ತಾರೆ. ಯಾಕೆಂತ ಹೇಳಿದ್ರೆ ಯಾವಾಗಲೂ ಉಪನ್ಯಾಸದ ಮೂಲಕವೇ ತಿಳಿಸೋದಕ್ಕೆ ಆಗುದಿಲ್ಲ ನೋಡಿ, ಯಾವಾಗಲೂ ಮಾತಿನ ಮೂಲಕವೇ ತಿಳಿಸೋದಕ್ಕೆ ಆಗುದಿಲ್ಲ ನೋಡಿ, ಬೇಸರವಾಗ್ತದೆ. ಆಗ ತಾಳ ತಂಬೂರಿ ತಬಲಾ ಹಾರ್ಮೋನಿಯಮು ಎಲ್ಲವನ್ನು ಇಟ್ಕೊಂಡು ಇಂತಿಂತ ತತ್ವಪರವಾದಂತಹ ನೀತಿಪರವಾದಂತಹ ಬೋಧಪ್ರದವಾದಂತಹ ಹಾಡುಗಳನ್ನು ಹಾಡುತ್ತಾ ಹಾಡ್ತಾ ಹಾಡ್ತಾ ಮನಸ್ಸಿಗೆ ಶಿಕ್ಷಣವನ್ನು ಕೊಡಬೇಕು. ಅದಕ್ಕೋಸ್ಕರವೇ ಅಲ್ಲಿ ಆ ಬಗೆಯ ಹಾಡನ್ನ ಹಾಡಿ ಕೀರ್ತನೆ ಮುಂದುವರಿತದಂತೆ ನಿಂದದೆ ಈ ಯಂತ್ರ ಎಂಟು ಗೇಣಿನ ಬೊಂಬೆ, ಎಂಟು ಗೇಣಿನ ಬೊಂಬೆ ನಿನ್ನದೆ ಈ ಯಂತ್ರ, ಯಾವ ಆಟಕ್ಕೆ ಇದನ್ನು ನೀ ಮಾಡಿದೆ ಅಮ್ಮ, ಯಾವ ಆಟಕ್ಕೆ ಇದನ್ನು ನೀ ಮಾಡಿದೆ, ಒಡಲ ಯಂತ್ರದೊಳ ಅಡಗಿ ಅದರ ಸೂತ್ರವ ಹಿಡಿದು ನೀನೇ ಈ ಜೀವನನ್ನು ನಡೆಸುತ್ತಿರುವೆ. ಅಂತರ್ಯಾಮಿನಿಯಾಗಿ ಅದೇ ಜನರ ಮಾತೆ ನಮ್ಮ ಸೂತ್ರವನ್ನು ಹಿಡಿದುಕೊಂಡು ಆಟ ಆಡ್ತಾ ಇದ್ದಾರೆ. ಬೊಂಬೆ ನಾವು, ಆಟದ ಬೊಂಬೆಗಳು ನಾವು, ಸೂತ್ರದ ಬೊಂಬೆಗಳು ನಾವು. ಸೂತ್ರ ಇರೋ ಒಳಕೈನಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಅದನ್ನು ಅರಿಯದೆ ಜಗನ್ಮಾತೆ ನಮ್ಮ ದಾರವನ್ನು ಹಿಡಿದು ಅಲ್ಲಾಡುತ್ತಾ ಇದ್ದಾಳೆ, ಆಟ ಆಡುತ್ತಾ ಇದ್ದಾಳೆ. ಕರ್ತಗತ್ತಾ ತತ್ವವನ್ನು ಅರಿಯದೆ ಈ ಯಂತ್ರ, ಈ ಮಾನವ ಯಂತ್ರ ತಾನೇ ನಡೆಯುವೆನು ಎಂಬ ಮಮಕಾರ ಭ್ರಾಂತಿಯಲ್ಲಿ ಸಾಗುತ್ತಿದೆ. ನೀನೇ ಚಾಲಕ ಶಕ್ತಿ ಎಂದರಿತ ಜೀವಕ್ಕೆ ಯಂತ್ರಭಾವವು ಮತ್ತೆ ಉಳಿಯುವುದುಂಟೆ? ಆದರೂ ಹಲ ಕೆಲವು ಯಂತ್ರಗಳು ಗಾಳಿಯನ್ನು ಪ್ರೇಮಸೂತ್ರದಲ್ಲಿ ಕಟ್ಟಿ ಸಾಗುತ್ತಿವೆ. ಹೀಗೆ ತತ್ವಪರವಾದ ಹಾಡುಗಳನ್ನ ಹಾಡಿಕೊಂಡು ಆನಂದ ಪಡ್ತಾ ಇದ್ರು. ಇಂದು ಅಂದ್ರೆ ಅಂದು ಎಲ್ಲರ ಹೃದಯದಲ್ಲೂ ಆನಂದ ಉಕ್ಕಿ ಉಕ್ಕಿ ಹರಿತಾ ಇದೆ. ಪರಮಹಂಸರು ಪಂಚವಟಿಯಿಂದ ಎದ್ದು ತಮ್ಮ ಕೊಠಡಿಗೆ ಬರ್ತಾ ಇದ್ದಾರೆ. ಮಾಸ್ಟರ್ ಮಹರ್ಷಿಯ ಅವರನ್ನ ಹಿಂಬಾಲಿಸ್ತಾ ಇದ್ದಾನೆ. ಬಕುಳ ವೃಕ್ಷದ ಹತ್ತಿರಕ್ಕೆ ಬಂದಾಗ ತ್ರೈಲೋಕ್ಯನಾದ ಸನ್ಯಾಲ ಅಂತಿರತಕ್ಕಂಥ ಬ್ರಾಹ್ಮ ಸಮಾಜದ ಒಬ್ಬ ಭಕ್ತ ಸಂಧಿಸಿದ. ಆತ ಪರಮಹಂಸರಿಗೆ ಪ್ರಣಾಮ ಮಾಡಿದ. ಶ್ರೀರಾಮಕೃಷ್ಣರು ಅವನಿಗೆ ಹೇಳ್ತಾರೆ, ಅವರೆಲ್ಲ ಅಲ್ಲಿ ಪಂಚವಟಿಯಲ್ಲಿ ಹಾಡು ಹೇಳ್ತಾ ಇದ್ದಾರೆ, ಹಾಡ್ತಾ ಇದ್ದಾರೆ, ಅಲ್ಲಿಗೆ ಹೋಗೋದಿಲ್ವೇ? ತ್ರೈಲೋಕ್ಯನಾಥ ಸನ್ಯಾಸ ಹೇಳ್ದ, ನಾನು ಅಲ್ಲಿಗೆ ಹೋಗಿ ಏನ್ ಮಾಡ್ಲಿ? ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾಕೆ ಕುಳಿತು ಆನಂದ ಪಡು. ತ್ರೈಲೋಕ್ಯನಾಥ ಹೇಳ್ತಾನೆ, ಒಮ್ಮೆ ಆಗ್ಲಿ ಅಲ್ಲಿಗೆ ಹೋಗಿದ್ದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಒಳ್ಳೇದು ಒಳ್ಳೇದು, ಹಾಗಾದ್ರೆ ಸರ್ ಒಂದ್ಸತಿ ಅದ್ರ ರುಚಿ ನೋಡ್ಕೊಂಡು ಬಂದ್ರೆ ಸಾಕು, ಪರವಾಗಿಲ್ಲ ಬಾ. ಈಗ ಸಾಯಂಕಾಲ 6 ಗಂಟೆ ಆಗಿದೆ. ಪರಮಹಂಸರು ಭಕ್ತರೊಡನೆ ತಮ್ಮ ಕೊಠಡಿಯ ಆಗ್ನೇಯ ವರಾಂಡದಲ್ಲಿ ಕುಳಿತಿದ್ದಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಸಂಸಾರವನ್ನು ತ್ಯಜಿಸಿದಂತಹ ಸಾಧು ಭಗವನ್ ನಾಮವನ್ನ ಜಪಿಸೇ ಜಪಿಸ್ತಾನೆ. ಆತ ಹಾಗೆ ಮಾಡಬೇಕಾದ್ದೇ, ಆತನಿಗೆ ಬೇರೇನು ಕೆಲಸವೇ ಇಲ್ಲ. ಆತ ಭಗವಚಿಂತನೆ ಮಾಡ್ತಾ ಇದ್ರೆ ಅದು ಆಶ್ಚರ್ಯವಾದ ವಿಷಯವೇನಲ್ಲ. ಆತ ಭಗವಚಿಂತನೆ ಮಾಡದೇ ಇದ್ದ ಅಂದ್ರೆ, ಭಗವನ್ ನಾಮೋಚ್ಚಾರಣೆ ಮಾಡದೇ ಇದ್ದ ಅಂತಂದ್ರೆ, ಆಗ ಜನ ಆತನನ್ನು ನಿಂದಿಸ್ತಾರೆ, ಇವನೆಂತ ಸಾಧು. ಇದ್ದಂತೆ ಈ ಮಾತ್ರ ಹೇಳಿದ್ದಾರೆ ಶ್ರೀರಾಮ್. ಸ್ವಯಂ ಅವರು ಕೂಡ ಸಾಧು, ಸದಾ ಭಗವಚಿಂತನೆ ಅವರು ಮಾಡ್ತಾ ಇದ್ದಾರೆ. ಹಾಗೆಯೇ ಸಾಧುಗಳಾಗಿ ತಲೆ ಸರ್ವಸ್ವರು ಪರಿಚಾರಣೆ ಮಾಡಿ ಭಗವಂತನಿಗಾಗಿ ಆ ತಮ್ಮ ಜೀವನವನ್ನು ಉಡುಪಾಗಿ ಇಟ್ಟಿದ್ದಾರೋ ಅವರು ಭಗವಂತನನ್ನೇ ಸದಾ ಸ್ಮರಿಸ್ತಾ ಇರಲಿ. ಹಾಗೆ ಮಾಡಬೇಕಾದ ನ್ಯಾಯವೇ, ಅದರಲ್ಲೂ ಹೆಚ್ಚುಗಾರಿಕೆ ಏನಿಲ್ಲ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಸಾಧು ಧ್ಯಾನ ಮಾಡಿದ್ರೆ ಓಹೋ ಸಾಧುಗಳು ಧ್ಯಾನ ಮಾಡಿದ್ರು ಅವ್ರು ಮಾಡ್ತಾ ಇದ್ದಾರೆ ಅಂತೇನು ಹೇಳ್ಬೇಕು? ಯಾಕೆ ಹೇಳ್ಬೇಕು? ಮಾಡಲೇಬೇಕು ಅವರು, ಮಾಡಿದ್ರು ತಪ್ಪು. ಈ ಮಾತನ್ನ ನಮ್ಮ ಜನಸಾಮಾನ್ಯರೆಲ್ಲರೂ ಕೇಳಿ ತಿಳ್ಕೊಳ್ಬೇಕು. ಸಾಧುಗಳು ಸಾಧುಗಳು ಅಂತ ಹೇಳ್ತಕ್ಕಂಥವರು ಕುಳಿತುಕೊಂಡು ಎಷ್ಟು ಜಪ ಮಾಡ್ತಾರೆ, ಎಷ್ಟು ಧ್ಯಾನ ಮಾಡ್ತಾರೆ, ಎಷ್ಟು ಭಗವಂತ ಚಿಂತನೆ ಮಾಡ್ತಾರೆ, ಎಷ್ಟು ಭಗವಂತನ ಕುರಿತಾಗಿಯೇ ಮಾತನಾಡ್ತಾರೆ ಅಂತ ಅದನ್ನು ಪತ್ತೆ ಹಚ್ಚಬೇಕು. ಒಂದು ಸ್ವಲ್ಪ ಧೈರ್ಯ ಏನಾದಿತ್ತು ಅಂತ ಹೇಳಿದ್ರೆ ಏನು ಸ್ವಾಮಿಗಳೇ ನೀವೇನು ಅಷ್ಟೊಂದು ಜಪಧ್ಯಾನ ಮಾಡಲ್ಲ ಕಾಣೋದಿಲ್ವಲ್ಲ ಅಂತ ಕೇಳಿದ್ರೆ ತಪ್ಪಿಲ್ಲ. ನಂದಂತೂ ನಿಮಗೆ ಪರವಾನಗಿ ಇದೆ, ಅವ್ರಿಗೆ ಹೋಗಿ ಹೇಳ್ಬೋದು ಅಂತ ಪುರುಷೋತ್ಮಾನ ಹೇಳಿದ್ರು ಅಂತ ಹೋಗಿ ಹೇಳ್ಬೇಡಿ ಅಷ್ಟೇ. ಹಾಗೆ ಮಾಡಿದ್ರೆ ಗೀತಾಪತಿ ಮಾಡಿದಂತಾಗುತ್ತೆ. ಹೇಗೆ ಜನರ ಚಲನ ವಲನದತ್ತ ಸಾಧುಗಳು ಗಮನ ಇಟ್ಟು ಅವರನ್ನ ತಿದ್ದಬೇಕು, ಹಾಗೆ ಸಾಧುಗಳ ಚಲನ ವಲನದತ್ತ ಸಮಾಜದ ಜನ ಕಣ್ಣಿಟ್ಟಿರಬೇಕು. ಅವರಿಗೆ ಇವರು ಇವರಿಗೆ ಅವರು ಸರ್ಪಗಾವಲು ಆಗಿತ್ತು ಅಂತಂದ್ರೆ ಕ್ಷೇಮ. ಶ್ರೀರಾಮಕೃಷ್ಣ ಒಮ್ಮೆ ಹೇಳ್ತಾರೆ, ಸಾಧುವನ್ನ ಸನ್ಯಾಸಿಯನ್ನ ಹಗಲು ಪರೀಕ್ಷೆ ಮಾಡಬೇಕು, ರಾತ್ರಿಯೂ ಪರೀಕ್ಷೆ ಮಾಡಬೇಕು, ಆಮೇಲೆ ಅವನನ್ನು ಸ್ವೀಕರಿಸಬೇಕು. ಎಂತೆಂಥ ಮಾತುಗಳನ್ನೆಲ್ಲ ಹೇಳಿ ಹೋಗಿದ್ದಾರೆ. ಸಾಧು ಯಾವಾಗಲೂ ಭಗವತ್ ಸ್ಮರಣೆ ಮಾಡಬೇಕು, ಭಗವತ್ ಚಿಂತನೆಯಲ್ಲಿ ಇರಬೇಕು, ಧ್ಯಾನ ಜಪಾದಿಗಳಲ್ಲಿ ಇರಬೇಕು. ಅಷ್ಟೇ ಅಲ್ಲ, ಎಷ್ಟೋ ಅಮೂಲ್ಯವಾದಂತಹ ಪತಿಯೊಂದಿಗೆ ವಿಷಯಗಳನ್ನ ಅವನು ಗ್ರಹಿಸಿರಬೇಕು. ಅವನಿಗೆ ಯೋಗ ರಹಸ್ಯಗಳು ಗೊತ್ತಿಲ್ಲದೆ ಹೋದ್ರೆ ಬಾಕಿ ಒಂದರಲ್ಲಿ ಯಾರಿಗೆ ಗೊತ್ತಾಗಬೇಕು? ಈ ಒಂದು ನಿರೀಕ್ಷಣೆಯನ್ನ ಜನಸಾಮಾನ್ಯರೆಲ್ಲರೂ ಇಟ್ಕೊಂಡ್ರೆ ಅದರ ತಪ್ಪೇನೂ ಇಲ್ಲ. ಒಮ್ಮೆ ಒಬ್ಬ ಶ್ರೀಮಂತ ಒಬ್ಬ ಸಾಧುವಿಗೆ ಅಲರಾಡ್ತಾ ಇದ್ದಂತಹ ಸಾಧುವಿಗೆ ಒಂದು ಗುಡಿಸಲು ಕಟ್ಟಿಕೊಟ್ಟು ಕಾಲಕಾಲಕ್ಕೆ ಊಟೋಪಚಾರಗಳನ್ನೆಲ್ಲ ಒದಗಿಸ್ತಾ ಬಂದ. ಸ್ವಾಮಿ, ನೀವು ಅಲ್ಲಿ ಇಲ್ಲಿ ಯಾಕೆ ಓಡಾಡ್ಕೊಂಡಿರೋದು? ಇಲ್ಲೇ ಇರಿ, ಆನಂದವಾಗಿರಿ, ನಾನು ನೋಡ್ಕೊಳ್ತೇನೆ, ನಿಮ್ಮ ಸೇವೆ ಮಾಡ್ತಾ ಇರ್ತೇನೆ ಅಂತ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಆ ಶ್ರೀಮಂತ. ಸಾಧುಗಳು ಅದರೊಳಗಿದ್ರು. ಇವರು ಬಹಳ ಭಯಭಕ್ತಿಯಿಂದ ಅವ್ರನ್ನ ಭೇಟಿ ಆಗ್ತಾ ಇದ್ದ. ಪ್ರತಿದಿನ ಗಮನಿಸಿ ನೋಡಿದಾಗ ಆ ಸಾಧುಗಳು ಸುಮ್ಮನೆ ಅಲ್ಲಿ ಇಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ, ಸುಮ್ಮನೆ ಅಲ್ಲಿ ಇಲ್ಲಿ ನೋಡ್ತಾ ಕುಳಿತಿರ್ತಾರೆ, ಕುಳಿತುಕೊಂಡು ಧ್ಯಾನ ಜಪ ಮಾಡ್ತಕ್ಕಂಥದ್ದನ್ನು ಕಾಣಲೇ ಇಲ್ಲ ಈ ಶ್ರೀಮಂತ. ಅವರಿಗೆ ಬಹಳ ಬೇಜಾರಾಯ್ತು. ಓ ಸಾಧುಗಳೇ, ನೀವು ಭಗವಂತನ ಧ್ಯಾನ ಮಾಡ್ತೀರಿ ಅಂತನ್ನುವ ಒಂದು ದೊಡ್ಡ ನಿರೀಕ್ಷೆಯಿಂದ ನಿಮ್ಮನ್ನು ಇಲ್ಲಿ ನಾನು ಕರೆತಂದೆ, ನೀವು ಅದೇನು ಮಾಡ್ತಾ ಇಲ್ಲ, ದಯವಿಟ್ಟು ನೀವು ಬೇರೆ ಜಾಗ ನೋಡ್ಕೊಳ್ಳಿ ಅಂತ ಅವ್ರಿಗೆ ಕೊಡಬೇಕಾದ ನಿಲ್ಸೇ ಬಿಟ್ಟ ಪುಣ್ಯಾತ್ಮ. ಬಹಳ ಸರಿ ಫೋನ್ ಮಾಡಿತ್ತು. ಆಶ್ಚರ್ಯ ಆಗ್ಬೋದು, ಒಬ್ಬ ವ್ಯಕ್ತಿ ಒಬ್ಬ ಸ್ವಾಮಿಗಳನ್ನ ಕೇಳಿದಂತೆ. ಸಿಂಗಾಪುರದಲ್ಲಿ ನಡೆದಂತಹ ಘಟನೆ ಇದೆ. ಸಿಂಗಾಪುರ ಸ್ವಾಮೀಜಿ, ನೀವು ಈ ಸ್ಕೂಲು ಕಾಲೇಜು ಇದ್ದಲ್ಲ ಯಾಕೆ ಅದನ್ನ ನಾವು ನೋಡ್ಕೊಳ್ತೀವಿ, ನಮಗೆ ಭಗವತ್ ಚಿಂತನೆ ಮಾಡೋದು ಹೇಗೆ, ಯೋಗ ಮಾರ್ಗದಲ್ಲಿ ಮುಂದುವರಿಯೋದು ಹೇಗೆ, ಸಂಸ್ಕೃತಿ ಅಂತ ಹೇಳಿದ್ರೆ ಏನು, ಇವುಗಳ ಕುರಿತಾಗಿದೆ ಎಂದು ತಿಳಿಸಿ ಬಂದ್ಬಿಟ್ರಂತೆ. ಆ ಸ್ವಾಮಿಗಳು ಆ ಮಾತನ್ನು ಕೇಳ್ಕೊಂಡು ಬಂದು ನನ್ನ ಹತ್ರ ಹೇಳಿದ್ರು. ಈ ಮಾತನ್ನು ಕೇಳಬೇಕಾದ್ರೆ ಮೊದಲೇನೇ ನನ್ನ ಮನಸ್ಸು ಬಹಳಷ್ಟು ಯೋಚನೆ ಮಾಡ್ತಾ ಇತ್ತು. ಸನ್ಯಾಸಿಗಳು ಈ ಬಗೆಯ ಪ್ರಾಪಂಚಿಕವಾದಂತಹ ಕಾರ್ಯವನ್ನು ಮಾಡ್ತಾ ಕೂತಿರ್ಬೇಕೆ, ಜನರಿಗೆಲ್ಲ ಬುದ್ಧಿ ಇಲ್ವೇ, ಸರ್ಕಾರ ಮತ್ತು ಜನಕೋಟಿ ಇವರು ಕೂಡ ಸಜ್ಜನರೇ ಅಲ್ವೇ, ಅವ್ರು ಯಾತಕ್ಕೆ ಇಂತಹ ಕಾರ್ಯಗಳನ್ನೆಲ್ಲ ಕೈಗೊಳ್ಳಬಾರದು, ಹಾಸ್ಟೆಲ್ಗಳನ್ನ ವಸತಿ ಗೃಹಗಳನ್ನ ಯಾಕೆ ನಿರ್ಮಾಣ ಮಾಡಬಾರದು, ಶಾಲಾ ಕಾಲೇಜುಗಳನ್ನ ಎಷ್ಟು ಬೇಕು ಅಷ್ಟನ್ನ ಯಾಕೆ ಹೆಚ್ಚಿಕೊಳ್ಬಾರ್ದು? ಸಂಪಾದನೆ ಮಾಡ್ತಕ್ಕಂಥವ್ರು ಬೇರೆ, ಅವರೇನೆ ಸನ್ಯಾಸಿಗಳನ್ನು ಸಂಪಾದನೆ ಹೋಗುವುದಿಲ್ಲ, ಅವರು ಅವ್ರನ್ನ ಸುಮ್ಮನೆ ಕೇಳ್ತಾ ಇರಬೇಕು. ಹಣನ ಶಾಲೆ ನಡೆಸ್ತಾ ಇದ್ದೀವಿ, ವಸತಿ ಗೃಹ ನಡೆಸ್ತಾ ಇದ್ದೀವಿ, ಅನಾಥಾಶ್ರಮ ನಡೆಸ್ತಾ ಇದ್ದೀವಿ. ಹಣ ಬೇಕು, ಹಣ ಬೇಕು, ಹಣ ಬೇಕು ಅಂತ ಯಾಕೆ ಕೇಳ್ತಾ ಹೋಗ್ಬೇಕು ಸಾಧುಗಳು? ಆಲೋಚನೆ ಮಾಡಬೇಕಾದಂತ ಅಂಶ. ಸ್ವಾಮಿ ವಿವೇಕಾನಂದರು ಕೂಡ ಒಂದ್ ಕಡೆ ಹೇಳಿದ್ದಾರೆ, ನಮ್ಮ ರಾಮಕೃಷ್ಣಾಚಾರ್ಯ ಸಾಧುಗಳು, ಒಂದು 50 ವರ್ಷ ಆಗ ಭಾರತ ಇನ್ನೂ ದಾಸ್ಯದಲ್ಲಿ ಇತ್ತು. ಆ ಕಾಲ ಜನ ದುರ್ಗತಿಯಲ್ಲಿದ್ರು, ಸೋಮಾರಿತನ ಅಜ್ಞಾನ ಅಂತಕ್ಕಂಥ ಅದು ತಾನೇ ತಾನಾಗಿತ್ತು. ಸ್ವಯಂ ಸ್ವಾಮಿ ವಿವೇಕಾನಂದರು ಕಾಲ್ನಡಿಗೆಯಲ್ಲೇ ಸಂಚರಿಸಿ ಅದನ್ನೆಲ್ಲ ಪ್ರತ್ಯಕ್ಷವಾಗಿ ಕಂಡಿದ್ರು. ಜನ ಅದರಲ್ಲಿ ಎಲ್ಲೆಲ್ಲೂ ನೋಡಿದ್ರು ಸ್ವಾರ್ಥ ದ್ವೇಷ ಅಸೂಯೆ ತೋಕೊಂಡಿತ್ತು. ಆದ್ರಿಂದ ಇವರು ತಮ್ಮನ್ನು ತಾವೇ ಮೇಲೆತ್ಕೊಳ್ಳಲಾರರು. ಆದ್ರಿಂದ ಸಾಧುಗಳೇ, ನೀವು ಬನ್ನಿ, ಒಗ್ಗಟ್ಟಾಗಿ ಸೇರ್ಕೊಂಡು ಸೇವೆ ಮಾಡ್ತಾ ಇರಿ, ನಮ್ಮ ಭಾರತವನ್ನ ಮೇಲೆತ್ತಿ. ಅದನ್ನೇ ಸನ್ಯಾಸಿ ಗೀತಿನಲ್ಲಿ ಅದೇ ಏಳು ಏಳು ಏಳು ಮೇಲೆ ಏಳು ಸಾಧುವೆ ಹಾಡು ಚಾಗಿಯ ಹಾಡನು ಹಾಡಿ ನಿನ್ ಎಚ್ಚರಿಸು ಮಲಗಿಹ ನಮ್ಮ ಈ ತಾಯಿ ನಾಡನು ಅಂತ ಹುಡುಗಿದ್ರು. ಆದರೆ ಅದೇ ಸ್ವಾಮಿಗಳು ಹೇಳಿದ್ರು, ಒಂದು 50 ವರ್ಷ ಜನ ಚೇತರಿಸಿಕೊಳ್ಳುವವರೆಗೆ, ಸ್ವತಂತ್ರವಾಗಿ ತಮ್ಮನ್ನು ತಾವು ನೋಡಿಕೊಳ್ಳುವ ಸಾಧ್ಯ ಆಗುವವರೆಗೆ ನೀವು ಈ ಕೆಲಸವನ್ನು ಮಾಡಿ, ಆಮೇಲೆ ನೀವು ಶಾಸ್ತ್ರಾಭ್ಯಾಸ ಯೋಗಾಭ್ಯಾಸ ಇವುಗಳಲ್ಲಿ ತೊಡಗಬೇಕು ಅಂತ. ಶಾಸ್ತ್ರದ ಅತ್ಯಂತ ರಹಸ್ಯತಮ ವಿಷಯಗಳನ್ನು ಗ್ರಹಿಸುವಂತಹ ಸಾಮರ್ಥ್ಯವನ್ನು ಬೆಳೆಸಬೇಕಾದ್ರೆ ಮೊದಲು ಶಬ್ದಾರ್ಥ ಆಗಬೇಕು, ಆಮೇಲೆ ಭಾವಾರ್ಥ ಆಗಬೇಕು, ಆಮೇಲೆ ರಹಸ್ಯ ಅರ್ಥ. ಆ ಶಾಸ್ತ್ರದ ಅಧ್ಯಯನದೊಂದಿಗೆ ಸಾಧನೆಯನ್ನು ಕೂಡ ಸೇರಿಸಬೇಕಾಗ್ತದೆ. ಸಾಧನೆಯೊಂದಿಗೆ ಶಾಸ್ತ್ರಾಧ್ಯಯನ, ಶಾಸ್ತ್ರಾಧ್ಯಯನದೊಂದಿಗೆ ಸಾಧನೆ, ಇವೆರಡೂ ಸೇರಿದಾಗ ಮಾತ್ರವೇ ಅದರೊಳಗಡೆ ಇರತಕ್ಕಂಥ ರಹಸ್ಯ ಏನಿದೆ ಅದು ಪರಿಧಿಗೆ ಬರ್ತದೆ. ಆ ರಹಸ್ಯವನ್ನು ಭೇದಿಸಿ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದುಕೊಂಡಾಗ ಸಾಕ್ಷಾತ್ಕಾರ ಸ್ವತಃಸಿದ್ಧ. ಈ ಬಗೆಯಿಂದ ಸರ್ವಸಂಗ ಪರಿತ್ಯಾಗಿನಾದವರು ಮುಂದುವರಿಲೇಬೇಕು, ಈ ದಾರಿಯಲ್ಲಿ ಮುಂದುವರಿಲೇಬೇಕು. ಶ್ರೀರಾಮದತ್ತು ಅಂತಹ ಒಂದು ಅದ್ಭುತವಾದ ಮಾತನಲ್ಲಿ ಹೇಳಿದ್ದಾರೆ, ಸಾಧು ಆದವನು ಸದಾ ಭಗವತ್ ಚಿಂತನೆ ಮಾಡಿದ್ರೆ ಅದರೊಳಗೆ ಆಶ್ಚರ್ಯವೇನಿಲ್ಲ, ಮಾಡಬೇಕಾಗ್ತೆ. ಆದ್ರೆ ಮುಂದುವರಿಸ್ತಾ ಹೇಳ್ತಾರೆ, ಆದ್ರೆ ಸಂಸಾರಿ ಭಗವಂತ ಮಜಪ ಮಾಡಿದ್ರೆ ಅದೀಗ ಒಂದು ದೊಡ್ಡ ವಿಷಯ. ಜನಕರಾಜನನ್ನ ನೆನೆಸಿಕೊಳ್ಳಿ, ಆತ ಎಂಥ ಸಾಹಸಿ. ಆತ ಎರಡು ಕತ್ತಿಗಳ ವರಸೆ ಮಾಡ್ತಿದ್ದ, ಒಂದು ಜ್ಞಾನದ್ದು, ಇನ್ನೊಂದು ಕರ್ಮದ್ದು. ಒಂದು ಕಡೆ ಪೂರ್ಣ ಬ್ರಹ್ಮಜ್ಞಾನಿಯಾಗಿದ್ದ ಆತ, ಇನ್ನೊಂದು ಕಡೆ ಈ ಜಗತ್ತಿನ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದ. ಸಂಸಾರಿಗಳು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಇಲ್ಲಿ ಸೂಚನೆ ಸಿಕ್ಕಿದೆ. ಸಂಸಾರಿಗಳು ತಮ್ಮ ಸಂಸಾರದ ಕಾರ್ಯಕಲಾಪಗಳಲ್ಲಿ ತೊಡಗಿರಲೇಬೇಕು. ಅಂದ ಮಾತ್ರಕ್ಕೆ ಅವರು ಭಗವಂತನನ್ನು ಮರೆತು ಬಿಡಲೇಬೇಕು ಅಂತ, ಮರೆತು ಬಿಡಬೇಕು ಅಂತ ಅರ್ಥವಲ್ಲ. ಅಷ್ಟೇ ಅಲ್ಲ, ಅವರು ಕೂಡ ಎರಡು ಕೈಗಳಿಂದ ಯುದ್ಧ ಆಡುವವರಂತೆ ಒಂದು ಕೈಯಿಂದ ಕರ್ಮವನ್ನ, ಇನ್ನೊಂದು ಕೈಯಿಂದ ಭಗವತ್ ಚಿಂತನೆಯನ್ನ ಮಾಡ್ತಾ ಇರಬೇಕು ಅಂತನ್ನುವ ಸಲಹೆ ಕೊಟ್ಟರು. ಇದು ಸರ್ವಜನ ಗ್ರಾಹ್ಯವಾದಂತಹ ಒಂದು ಸಲಹೆ, ಯಾರು ಬೇಕಾದರೂ ಮಾಡಬಹುದು. ಸಂಸಾರಿಗಿಗತ್ವ ದೇವರು ಇನ್ನಷ್ಟು ಜಾಸ್ತಿ ಬೇಕಾಗಿದೆ. ಅದಕ್ಕೆ ಅಂತಂದ್ರೆ ಯಾವ ಕ್ಷಣದಲ್ಲಿ ಯಾವ ಬಗೆಯ ತಾಪತ್ರಯಗಳು ಬಂದು ಒಂಗಿಬಿಡುತ್ತೋ ಹಿಡಿದು ಬರೋದಿಲ್ಲ. ಕಬೀರದಾಸರು ಹೇಳ್ತಾರೆ, ಸುಖ ಇರುವಾಗಲೂ ಕೂಡ ಭಗವತ್ ಚಿಂತನೆ ಮಾಡಿದ್ರೆ ಅವನಿಗೆ ಕಷ್ಟ ಯಾಕೆ ಬಂದಿತ್ತು? ಸಂಸಾರ ಸಾಗರ ಆಗಿರತಕ್ಕಂಥದ್ದು ಕೂಡ ನಿರಾತಂಕವಾಗಿ ಅಲ್ಲಿ ಆ ಪ್ರಯಾಣ ನಡೀಬೇಕಾದ್ರೆ ಭಗವಂತನನ್ನ ನಾವಿಕರನ್ನಾಗಿ ಮಾಡ್ಕೊಬಿಡ್ತಾ ಇತ್ತು. ಕಬೀರದಾಸರು ಆ ಮಾತನ್ನು ಹೇಳ್ತಾ ಇನ್ನೊಂದು ಮಾತನ್ನು ಕೂಡ ಜೊತೆ ಹೇಳ್ತಾರೆ, ಕಷ್ಟ ಬಂದಾಗಲೇ ಭಗವಂತನನ್ನ ಸ್ಮರಣೆ ಮಾಡ್ತಾರೆ, ಆದರೆ ಭಗವಂತ ಅಷ್ಟು ಬೇಗ ಫಲ ಕೊಡ್ತಾನೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸುಖ ಇರುವಾಗಲೂ ಕೂಡ ಹೇ ಭಗವಂತ, ನೀನು ಕೊಟ್ಟಂತಹ ಸುಖ ಇದು, ಹೇ ಪರಮಾತ್ಮ ನಿನಗೆ ಇದು ಅರ್ಪಿತ, ನಿನ್ನ ಪ್ರಸಾದ ರೂಪವಾಗಿ ನಾನು ಇದನ್ನು ಸ್ವೀಕರಿಸ್ತೇನೆ, ಇದನ್ನು ಅನುಭವಿಸ್ತೇನೆ ಅಂತ ಹೇಳ್ತಾ ಇರಬೇಕು. ಯಾವಾಗ ಈ ಮನಸ್ಸಿಗೆ ಭ್ರಮೆ ಅಂತ ಬರ್ತದೋ ಗೊತ್ತಿಲ್ಲ, ಇದು ನಾನೇ ಸಂಪಾದನೆ ಮಾಡಿದ್ದು, ನಾನೇ ಕಟ್ಟಿದ್ದು, ಮನೆ ಇದು, ಇದೆಲ್ಲ ನಂದಿದು ಅಂತಿರ್ತಕ್ಕಂತಹ ಭಾವನೆ ಬಂದಾಗ, ಜೊತೆ ಜೊತೆಯಲ್ಲಿ ಬರತಕ್ಕಂತಹ ತಾಪತ್ರೆಗಳು ಅಡರಿದಾಗ ಅವನಿಗೆ ಸಹಿಸಿಕೊಳ್ಳೋದಕ್ಕೆ ಶಕ್ತಿ ಬರೋದಿಲ್ಲ. ಆ ಸುಖ ಇದ್ದಾಗಲೂ ಕೂಡ ಪರಮಾತ್ಮನ ಸ್ಮರಣೆ ಮಾಡ್ತು ಅಂತ ಹೇಳಿದ್ರೆ, ದುಃಖ ಬಂದಾಗಲೂ ಕೂಡ ಅದೇ ಪರಮಾತ್ಮನ ಮರೆ ಹೋಗ್ಬಹುದು, ಪರಮಾತ್ಮನ ಸಹಕಾರವನ್ನು ಪಡೆಯಬಹುದು, ತನ್ನ ಮೂಲಕ ಸಮಾಧಾನವನ್ನು ಕೂಡ ಪಡೆಯಬಹುದು. ಅಷ್ಟೇ ಅಲ್ಲ, ಆ ದುಃಖವನ್ನು ಹೋಗಲಾಡಿಸಿಕೊಳ್ಳಬಹುದು. ಒಂದು ವೇಳೆ ಹೋಗಲಾಡಿಸಿಕೊಳ್ಳಲು ಸಾಧ್ಯವಾಗಲೂ ಹೋಯಿತು ಅಂತ ಹೇಳಿದ್ರೆ, ಅದನ್ನು ಸಹಿಸಿಕೊಳ್ಳುವಂತಹ ಶಕ್ತಿಯನ್ನಾದರೂ ಭಗವಂತನ ಶಕ್ತಿಯಿಂದ ಪಡೆದುಕೊಳ್ಳಬಹುದು. ಮುಂದಿರತಕ್ಕಂತಹ ದಾರಿಯಲ್ಲೇ ನಡೀಬೇಕು ಅಂತಲೂ ಆ ಸಂದರ್ಭ ಬಂತು ಅಂತ ಹೇಳಿದ್ರೆ ಇನ್ನೇನ್ ಮಾಡೋದಕ್ಕಾಗುತ್ತೆ, ನಡಿಲೇಬೇಕು. ಆದ್ರೆ ಕಾಲಿಗೆ ಚಪ್ಪಲಿ ಹಾಕೊಂಡು ಬಿಟ್ಟಾಯ್ತು. ಹಾಗೆ ಸಂಸಾರದಲ್ಲಿ ತಾಪತ್ರಯಗಳು ಇದ್ದೇ ಇವೆ ಅಂತಂದ ಮೇಲೆ ಅದರಿಂದ ಹೋಗಲಾಡಿಸ್ಕೊಳ್ಳೋದು ಹೇಗೆ? ಭಗವತ್ ಪ್ರೇಮ ಅಂತ ಹೇಳ್ತಕ್ಕಂತಹದ್ದನ್ನು ನಾವು ನಮ್ಮ ಹೃದಯದಲ್ಲಿ ಜಾಗೃತ ಪಡಿಸಿಕೊಂಡಾಗ ಈ ಒಂದು ದುಃಖದ ಬೇಗೆ ಅಂತ ಹೇಳ್ತಕ್ಕಂಥದ್ದು ನಮಗೆ ತಗಲೋದೇ ಇಲ್ಲ. ಭಗವಂತನ ಸಿರಿ ರಕ್ಷೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ವ್ಯಕ್ತಿತ್ವದಲ್ಲಿ ತಾನೇ ತಾನಾಗಿ ಇರುತ್ತೆ. ಹೇಗೆ ಅಂಬರೀಷ ದೂರ್ವಾಸ ಮುನಿಯ ಕೋಪಕ್ಕೆ ಪಾತ್ರನಾದ ಸಂದರ್ಭದಲ್ಲಿ ಅಂಬರೀಷ ಯಾವುದೇ ಬಗೆಯ ಪ್ರತಿಕ್ರಿಯೆಯನ್ನು ಮಾಡಬಹುದಿದ್ರೂ ಕೂಡ ಅವನು ಅಲ್ಲಿಯವರೆಗೆ ಅವನು ರಾಜನಾಗಿದ್ರೂ ಕೂಡ ಎಲ್ಲ ವ್ರತ ನಿಯಮಗಳನ್ನು ಪರಿಪಾಲಿಸಿಕೊಂಡು ಭಗವತ್ ಚಿಂತನೆಯನ್ನು ಮಾಡಿದ್ರ ಪರಿಣಾಮವಾಗಿ ಆ ವಿಷ್ಣು ಚಕ್ರ ಅಂತ ಹೇಳ್ತಕ್ಕಂತ ಸದಾ ಅವನ ಜೊತೆ ಬಿದ್ದು ಕಾಪಾಡ್ತಾ ಇತ್ತು ಅಂತ ಹೇಳ್ತಕ್ಕಂತ ಅಂಶ ಆ ದೂರ್ವಾಸರಿಗೆ ಆಗಿ ಗೊತ್ತಾಗುತ್ತೆ. ಹೇಗೆ ಕೋಪದಿಂದ ಶಾಪ ಕೊಡಬೇಕು ಅಂತ ಬಂದಾಗ ಈ ವಿಷ್ಣು ಚಕ್ರ ಅಂತ ಹೇಳ್ತಕ್ಕಂಥದ್ದು ದೂರ್ವಾಸರ ಕೊರಳನ್ನೇ ಕತ್ತರಿಸೋದಕ್ಕೆ ಮುಂದಾಗ್ತದೆ. ಈ ಕಥೆಯನ್ನೆಲ್ಲ ನೀವು ಕೇಳಿದ್ದೀರಿ, ಇದು ಸುಮ್ಮ ಸುಮ್ಮನೆ ಅಲ್ಲ, ಈಗಲೂ ಕೂಡ ಅಂತಹದ್ದೆಲ್ಲ ನಡೀತಾ ಇದೆ. ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಕೆಲವಾರು ಭಗವದ್ ಭಕ್ತರು ಯಾವ್ಯಾವ ರೀತಿಯಲ್ಲಿ ದುರ್ಜನರಿಂದ ಕಾಪಾಡಲ್ಪಡ್ತಾ ಇದ್ದಾರೆ ಅಂತನ್ನೋದನ್ನ ಆ ಕಥೆಯನ್ನು ಕೇಳ್ತು ಅಂತ ಹೇಳಿದ್ರೆ ಅಂಬರೀಷನ ಕಥೆಯು ಕೂಡ ಎಂಥದ್ದು ಅಲ್ಲ ಅಂತಂದು ಬಿಡುತ್ತದೆ. ಆ ರೀತಿಯಲ್ಲಿ ನಾವು ಭಗವಂತನಿಂದ ರಕ್ಷಣೆಯನ್ನು ಕೂಡ ಪಡೆಯಬೇಕಾಗಿದೆ. ಇದ್ರೆ ಕಷ್ಟ ಆಗ್ತದೆ ಜೀವನ ನಡೆಸತಕ್ಕಂಥದ್ದು, ಸುಲಭ ಅಲ್ಲ ಈ ಜಗತ್ತಿನಲ್ಲಿ ಬದುಕು ನಡೆಸತಕ್ಕಂಥದ್ದು, ಸುಲಭ ಅಲ್ಲವೇ ಅಲ್ಲ. ಜೀವನ ಯೋಗ ಇರುವಂತದ್ದು ಮಹಾತಪಸ್ಸು, ಸರಿಯಾದ ರೀತಿಯಲ್ಲಿ ಬದುಕತಕ್ಕಂಥದ್ದು, ಸರಿಯಾದ ರೀತಿಯಲ್ಲಿ ಬದುಕತಕ್ಕಂಥದ್ದು ಮಹಾತಪಸ್ಸು. ಆಗ ಭಗವಂತನ ರಕ್ಷಣೆ ಅಂತಿರ್ತಕ್ಕಂಥದ್ದು ಸಿಗ್ತದೆ. ಆದ್ರೆ ಸಂಸಾರದ ಕಾರ್ಯವನ್ನು ಮಾಡ್ತಿರುವಾಗಲೂ ಕೂಡ ಯಾವ ಕಾರಣಕ್ಕಾಗಿಯೂ ಜಪ ಧ್ಯಾನಾದಿಗಳನ್ನ ಪೂಜೆ ಆದಿಗಳನ್ನ ನಿಲ್ಲಿಸಲೇಬಾರದು. ಒಂದು ಸ್ವಲ್ಪ ಹೊತ್ತಾದರೂ ಕೂಡ ಅದಕ್ಕೆ ಕೊಟ್ಟೆ ಕೊಡಬೇಕು. ಆಗ ಭಗವಂತನಿಗೆ ಅರ್ಥ ಆಗ್ತದೆ, ಆ ಇವನು ಎಷ್ಟು ಕಷ್ಟ ಇದ್ರು ಕೂಡ ನನ್ನ ಸ್ಮರಣೆ ಮಾಡೋದನ್ನು ಬಿಡಲೇ ಇಲ್ಲ ಇವನು ಅಂತ ಅವನಿಗೂ ಕೂಡ ಅವನಿಗೂ ಅಷ್ಟು ಅರ್ಥ ಆಗೋದಿಲ್ಲ. ಈ ರೀತಿಯಲ್ಲಿ ನಾವು ನಮ್ಮ ಮನಸ್ಸನ್ನ ತಯಾರು ಮಾಡಿಕೊಳ್ಬೇಕು. ಕಷ್ಟ ಬಂತು ಅಂತ ಹೇಳಿ ಆ ದೇವರಿಗೆ ಕಂಡಿಲ್ಲ, ಅವನು ಇಲ್ಲವೇ ಇಲ್ಲ ಅಂತ ಈ ರೀತಿಯಲ್ಲೆಲ್ಲ ಹೇಳಿ ನಷ್ಟಕ್ಕೆ ಗುರಿಯಾಗಿ ಮಾಡ್ತಾರೆ. ದೇವ ಇದ್ದಾನೆ, ಕರೆದರೆ ಬರ್ತಾನೆ, ಕರಿಬೇಕು ಅಂತ ಹೇಳ್ತಕ್ಕಂತಹ ಅತ್ಯಂತ ಸರಳವಾದ ಮಾತಿನಲ್ಲಿ ನಂಬಿಕೆ ಇರಬೇಕು. ಶ್ರೀರಾಮಕೃಷ್ಣ ಜೀವನದಿಂದ ನಮಗಿದ ಅರ್ಥವಾಗ್ತದೆ. ಶ್ರೀರಾಮಕೃಷ್ಣ ಆ ಮಾತನ್ನು ಹೇಳಿದ್ರು, ಜನಕ ಮಹರ್ಷಿಯ ಉದಾಹರಣೆಯನ್ನು ಕೊಟ್ಟು ಹೇಳಿದ್ರು. ನಮಗೆಲ್ಲ ಸಣ್ಣ ಪುಟ್ಟ ಸಂಸಾರ, ಜನಕ ರಾಜ್ಯಭಾರವನ್ನೇ ಮಾಡಬೇಕಾಗಿತ್ತು. ಅವನ ಪ್ರಜೆಗಳೆಲ್ಲರ ಸಂಸಾರವನ್ನು ಕೂಡ ಇವನು ಕೂಡ ತೂಗಿಸಿಕೊಂಡು ಹೋಗಬೇಕಾಗಿತ್ತು. ಪ್ರಜೆಗಳ ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕಾಗಿತ್ತು. ಅಂಥದ್ದನ್ನು ಮಾಡಿಯೂ ಕೂಡ ಅವನು ಆ ಪರಬ್ರಹ್ಮ ಚಿಂತನೆಯಿಂದ ಎಂದೂ ಕೂಡ ವಂಚಿತನಾಗಲೇ ಇಲ್ಲ. ಶ್ರೀರಾಮಕೃಷ್ಣ ಈ ಮಾತನ್ನು ಹೇಳ್ತಾ ಮುಂದುವರಿಸ್ತಾ ಹೇಳ್ತಾರೆ, ಶೀಲಭ್ರಷ್ಟಳಾದ ಹೆಂಗಸು ಸಂಸಾರದ ಎಲ್ಲಾ ಕೆಲಸಗಳನ್ನು ಚಾಚೂ ತಪ್ಪದೆ ಮಾಡುತ್ತಾಳೆ, ಆದರೆ ಅವಳ ಮನಸ್ಸೆಲ್ಲ ಸರ್ವದ ಉಪಪತಿಯ ಮೇಲೆ ನೆಲೆಸಿರುತ್ತದೆ. ಶೀಲಭ್ರಷ್ಟಳಾದ ಹೆಂಗಸಿನ ಉದಾಹರಣೆಯನ್ನು ಕೊಟ್ಟು, ಶೀಲಭ್ರಷ್ಟಳಾದ ಹೆಂಗಸು ಅಂತ ಹೇಳಿದ್ರೆ ಏನು, ನಾನು ಅದನ್ನು ವಿವರಿಸಬೇಕಾಗಿದೆ. ಆದರೆ ಯಾವುದನ್ನು ಹೇಳಬೇಕಾಗಿದೆ ಅಂತಂದ್ರೆ, ಅವಳ ಮನಸ್ಸು ಉಪಪತಿಯ ಮೇಲೆ ಸದಾ ಹೇಗೆ ನೆಲೆಸಿರ್ತದೋ ಆ ರೀತಿಯಲ್ಲಿ ನಾವು ಸಂಸಾರದಲ್ಲಿದ್ದರೂ ಕೂಡ, ಸಂಸಾರದ ಕೆಲಸದಲ್ಲಿ ತೊಡಗಿದ್ರೂ ಕೂಡ ನಮ್ಮ ಮನಸ್ಸು ಪರಮಾತ್ಮನಲ್ಲಿ ಇರಬೇಕು. ಪರಮಾತ್ಮನೇ ನಮ್ಮ ಇಲ್ಲಿ ಉಪಪತಿ ಇದ್ದಾಗಿದೆ. ಪದ್ಯೇ ಅಂತ ಇಟ್ಕೊಳ್ಳೋಣ. ಇಲ್ಲಿ ಆಕೆ ಸಂಸಾರದ ಕೆಲಸವನ್ನ ಚಾಚೂ ತಪ್ಪದೆ ಮಾಡ್ತಾಳಂತೆ, ಯಾವ ಕೆಲಸವನ್ನು ಬಿಡುವುದಿಲ್ಲವಂತೆ. ಆದರೆ ಮನಸ್ಸು ಮಾತ್ರ ಅಲ್ಲಿರುತ್ತಂತೆ. ಯಾರ ಮೇಲೆ ಅನುರಾಗ ಇದೆಯೋ ಅಲ್ಲಿ ಮನಸ್ಸು ಸ್ವಾಭಾವಿಕವಾಗಿ ನೆಲೆಗೊಳ್ಳುತ್ತದೆ. ಆದ್ದರಿಂದ ಪರಮಾತ್ಮನಲ್ಲಿ ಅನುರಾಗವನ್ನು ಬೆಳೆಸಿಕೊಳ್ಬೇಕು. ಹೇ ಭಗವಂತ, ನನಗೆ ನಿನ್ನ ಮೇಲೆ ಪ್ರೀತಿ ಇದೆ, ನೀನು ನನ್ನವನು, ನಾನು ನಿನ್ನವಳು ಎನ್ನವನು, ಎಂದೆಂದಿಗೂ ಈ ಸಂಬಂಧ ಕಡಿಮೆ ಹೋಗದಂತೆ ಆಶೀರ್ವಾದ ಮಾಡು ಅಂತ ಪ್ರಾರ್ಥನೆ ಮಾಡಿಕೊಂಡು, ಹೇ ಭಗವಂತ, ಖಂಡಿತವಾಗಿ ನನಗೆ ನಿನ್ನ ಮೇಲೆಯೇ ಪ್ರೀತಿ. ಬಹುಶಃ ನಿಜವಾಗಿಯೂ ಪ್ರೀತಿ ಇರಲಿಕ್ಕೆ ಇಲ್ಲ, ಆದರೂ ಬಾಯಿ ಹೇಳಬೇಕಲ್ಲ. ಅದಕ್ಕೆ ನಾವು ಏನೇನೋ ಹೇಳ್ತಾ ಇರ್ತೀವಲ್ಲ, ಅದ್ರ ಬದಲಿಗೆ ಇದನ್ನು ಹೇಳೋದು. ಇದನ್ನು ಹೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ ಒಂದು ದಿನ ನಮ್ಮ ಹೃದಯಕ್ಕೆ ಅರ್ಥವಾಗ್ತದೆ. ಹೇಗೆ ಅರ್ಥ ಆಗ್ತದೆ? ನಮ್ಮ ಸುತ್ತಮುತ್ತಲಿನ ಜನ ನಮಗೆ ಆಗಾಗ ಆಗಾಗ ಚಳ್ಳೆಹಣ್ಣು ತಿನ್ನಿಸುವುದನ್ನು ಕಂಡು, ಕೈ ಕೊಡುವುದನ್ನು ಕಂಡು, ಕೋಪತಾಪಾದಿಗಳನ್ನು ಮಾಡುವುದನ್ನು ಕಂಡು ನಮ್ಗೆ ಅರ್ಥ ಆಗ್ತದೆ, ಇವರು ಯಾರು ಕೂಡ ನಮ್ಮನ್ನು ಬರ್ತಕ್ಕಂಥವರಲ್ಲ, ಇವರೆಲ್ಲ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ನಮ್ಮನ್ನು ಪ್ರೀತಿಸ್ತಕ್ಕಂಥವರೇ ವಿನಃ ನಿಜವಾಗಿಯೂ ಕೂಡ ನಮ್ಮ ಮೇಲೆ ಇವರೆಲ್ಲ ಪ್ರೀತಿ ಉಳ್ಳವರಲ್ಲ. ಆದ್ರಿಂದ ಓ ಮನಸ್ಸೇ, ಇಲ್ಲಿವರೆಗೆ ನೀನು ತುಂಬಾ ಸುಮ್ಮನೆ ಹೇಳಿದ್ದು, ನೀನು ಸ್ವಾಮಿಗಳು ಮಾತು ಕೇಳ್ಕೊಂಡು ಹೇಳಿದ್ದು, ಇನ್ಮೇಲೆ ನಿಜವಾಗಿ ಹೇಳು. ಹೇ ಭಗವಂತ, ಖಂಡಿತವಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನೀನಲ್ಲದೆ ಬೇರೆ ಯಾವ ನನ್ನ ಗತಿ ಇರುವ ಸಾಧ್ಯವೇ ಇಲ್ಲ. ಆ ನಿಜವಾದ ಪ್ರೀತಿ ಅಂತ ಹೇಳ್ತಕ್ಕಂಥ ಅದು ಬರ್ತದೆ. ಈ ಬಗೆಯ ಅನುರಾಗವನ್ನು ನಾವು ಬೆಳೆಸಿಕೊಳ್ಳೋದು ಒಂದೇ ಉಪಾಯ ನಮ್ಮ ಬಾಲಿ. ಮನಸ್ಸು ಭಗವಂತನ ಕಡೆಗೆ ಹರಿಯುವಂತೆ ಆಗುವಂತಹದ್ದೇ ಆಧ್ಯಾತ್ಮಿಕ ಜೀವನದ ಸಾರ ಸರ್ವಸ್ವ. ಮನಸ್ಸನ್ನು ಭಗವಂತನ ಕಡೆಗೆ ಸದಾ ಹರಿಯಿಸ್ತಕ್ಕಂಥದ್ದೇ ಸಾರ ಸರ್ವಸ್ವ. ಆಧ್ಯಾತ್ಮಿಕ ಜೀವನ ಅಂದ್ರೇನು ಅಂತ ಶ್ರೀಮಾತೆ ಶಾರದಾದೇವಿ ಒಮ್ಮೆ ಕೇಳಿದಾಗ ಅವರು ಅವರಷ್ಟು ಸರಳವಾದ ಉತ್ತರವನ್ನು ಶ್ರೀರಾಮಕೃಷ್ಣರು ಕೂಡ ಕೊಟ್ಟಿಲ್ಲ ಅಂತ ಧಾರಾಳವಾಗಿ ಹೇಳ್ಬೋದು. ಸದಾ ಭಗವಂತನ ಚಿಂತನೆ ಮಾಡ್ತಕ್ಕಂಥದ್ದೇ ಆಧ್ಯಾತ್ಮಿಕ ಜೀವನ ಅಂತ ಅಂದ್ಬಿಟ್ರು. ಹೇಗೆ ಗಡಿಯಾರದಲ್ಲಿ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಅಂತ ಸದ್ದಾಗ್ತದೋ ಅದೇ ರೀತಿಯಲ್ಲಿ ನಿನ್ನ ಹೃದಯ ಪಡೆದುಕೊಳ್ಳುವಾಗ ಭಗವಂತನ ನಾಮೋಚ್ಚಾರ ನಡೀತಾ ಇರಲಿ, ಅದೇ ಆಧ್ಯಾತ್ಮಿಕ ಜೀವನ ಅಂತಂದು. ಉರಿ ತೇರೋದಕ್ಕೆ ಇದೇ ದಾರಿ ಅಂತ ಹೇಳಿದ್ರು. ಬಾಕಿ ಉಳಿದ ಯೋಗದ ಬಗೆ ಬಗೆಯ ಪ್ರಕ್ರಿಯೆಗಳ ಕುರಿತಾಗಿ ಶ್ರೀಮಾತೆ ಶಾರದಾದೇವಿಯವರು ಹೇಳಲೇ ಇಲ್ಲ. ಇಷ್ಟು ಮಾಡಿದ್ರೆ ಸಾಕಾಗ್ತದೆ ಅಂತ ಮಾತನ್ನ ಅವರು ಮತ್ತೆ ಮತ್ತೆ ಹೇಳಿದರು. ಆದ್ರಿಂದ ಶ್ರೀರಾಮಕೃಷ್ಣ ಕೊಟ್ಟಂತ ಈ ಉದಾಹರಣೆ, ಶೀಲ ಪ್ರಹ್ಲಾದ ಹೆಂಗಸಿನ ಉದಾಹರಣೆ, ಅದನ್ನು ತೆಗೆದುಕೊಂಡು ನಾವು ಕೂಡ ಶೀಲಪೃಷ್ಠಕ್ಕೆ ಪ್ರಯತ್ನ ಅಂತ ತಿಳ್ಕೊಳ್ತಕ್ಕಂತಹ ಸಂದರ್ಭ ಇಲ್ಲ ಅಂತಿಲ್ಲ, ಕೆಲಸದಿ ಹಾಗೂ ಆಗೋದುಂಟು. ಆದರೆ ಶ್ರೀರಾಮಕೃಷ್ಣರು ಇಲ್ಲಿ ಮನಸ್ಸು ಭಗವಂತನ ಕಡೆಗೆ ಸದಾ ಹರಿತಿರಬೇಕು ಅಂತಿರ್ತಕ್ಕಂಥ ಮಾತನ್ನು ತಿಳಿಸುವುದಕ್ಕಾಗಿ ಆ ಉದಾಹರಣೆಯನ್ನು ಕೊಟ್ಟು, ಆ ರೀತಿಯಲ್ಲಿ ನಮ್ಮ ಮನಸ್ಸು ಸದಾ ಭಗವಂತನ ಕಡೆಗೆ ಹರಿಯಲಿ, ಅದಕ್ಕೆ ಬೇಕಾದಂತಹ ಶಕ್ತಿಯನ್ನು ಶ್ರೀರಾಮಕೃಷ್ಣರು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾನು ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.